ಸೂಕ್ಷ್ಮ ನೀರಾವರಿ ಅನ್ನುವಂಥದ್ದು ಏನು, ಅದನ್ನ ನಾವು ಯಾವ ರೀತಿ ಬಳಸಬಹುದು, ಅದರೊಳಗಿರುವಂತಹ ಪದ್ಧತಿಗಳೇನು, ಮತ್ತು ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆಗಳೇನು, ಎಲ್ಲ ವಿಷಯಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಿಳ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಒಬ್ಬ ಅನುಭವಿ ನೀರಾವರಿ ತಜ್ಞರಿದ್ದಾರೆ, ಬೇಸಾಯ ತಜ್ಞರಿದ್ದಾರೆ. ಖಾಸಗಿ ಕಂಪನಿ ಒಳಗೆ ಸುಮಾರು 40 ವರ್ಷಗಳವರೆಗೆ ಕೆಲಸ ಮಾಡಿ ಅವರು ನಿವೃತ್ತ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರ ಜ್ಞಾನ ತಮಗೂ ಕೂಡ ಅನುಕೂಲಕ್ಕೆ ಒದಗಬಹುದು ಅನ್ನುವಂತಹ ಒಂದು ವಿಚಾರ. ಪಾಂಡುರಂಗ್ ವಿಠಲ್ ಜೋಶಿ ಅವರು ಇವತ್ತು ನಮ್ಮ ಜೊತೆಗೆ ಬೇಸಾಯ ತಜ್ಞರು ಮತ್ತೆ ನೀರಾವರಿ ತಜ್ಞರು ಆಗಿ ಮತ್ತೆ ಸಲಹೆಗಾರರಾಗಿ ಕೂಡ ಅವರು ಏನು ತಮ್ಮ ನಿವೃತ್ತಿ ಜೀವನವನ್ನ ಮಾಡ್ತಾ ಇದ್ದಾರೆ, ಅವರು ಇವತ್ತ ನಮ್ಮ ಸ್ಟುಡಿಯೋದೊಳಗ ನಮ್ಮ ಜೊತೆಗಿದ್ದಾರೆ. ಪಾಂಡುರಂಗ್ ಜೋಶಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ತಾವು ಬೇರೆ ಕಡೆ ಹೋಗಿ ನೋಡಿ ಬಂದಿರಿ ಇಂತಹ ಒಂದು ವ್ಯವಸ್ಥೆಗಳನ್ನ? ಬೇರೆ, ನಾವು ಜಲಗಾಂವ್ ಅಂತಿದೆ ನಮ್ದು, ಜೈನ್ ಇರಿಗೇಷನ್ ಸಂಸ್ಥೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಒಂದು ಕಾರ್ಯಕ್ಕೆ ಬರಗಾಲದ ಏರಿಯಾ, 1200 ಎಕರೆ ಬರಗಾಲದ ಒಂದು ಪ್ರದೇಶದಲ್ಲಿ ಜಮೀನನ್ನು ತಗೊಂಡು ಅದನ್ನ ನೀರಾವರಿ ಪ್ರದೇಶವನ್ನಾಗಿ ಮಾಡಿ ಸ್ಪ್ರಿಂಕ್ಲರ್ ಡ್ರಿಪ್ ಅಳವಡಿಸಿ ರೈತರಿಗೆ ಒಂದು ತಂತ್ರಜ್ಞಾನವನ್ನು ತೋರಿಸತಕ್ಕಂತಹ ಒಂದು ಸಂಸ್ಥೆ, ಅಲ್ಲೂ ನೋಡಿದೀವಿ. ಕೆಲವು ಕಡೆ 200-300 ಎಕರೆಗಳಷ್ಟು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ಮಾಡಿದ್ದಾರೆ. ಆಮೇಲೆ ಕೆಲವು ರೈತರು 10 ಎಕರೆ 15 ಎಕರೆ ನೀರಾವರಿ ಮಾಡಿದ್ದಾರೆ. ಸುಮಾರು ಕಡೆ ನೋಡಿದೀವಿ, ಈ ಸೂಕ್ಷ್ಮ ನೀರಾವರಿ ಅಳವಡಿಸಿದವರಿಗೆ ಎಂದೂ ಲಾಸ್ ಆಗಿಲ್ಲ. ಅದು ಲಾಸ್ ಆದ್ರೆ ಬೆಳೆ ಬೆಳೆದ ಮೇಲೆ ರೇಟ್ ಸಿಕ್ಕಿಲ್ಲ ಅಂಬುದು ನಮ್ ಕೈಯಾಗಿಲ್ಲ, ಬಟ್ ಇಳುವರಿ ಬಗ್ಗೆ ಏನು ಲಾಸ್ ಆಗಿಲ್ಲ ಅಷ್ಟು ಮಾತ್ರ ಹೇಳ್ಬಹುದು. ಆಮೇಲೆ ಇದರಲ್ಲಿ ಕೆಲವು ಇನ್ನೂ ಹೊಸ ತಂತ್ರಜ್ಞಾನ ಬಂದಿದೆ, ನಿಮಗೆ ಹೇಳಬೇಕಂತ ಮಾಡಿದೀನಿ. ಇದರಲ್ಲಿ ಒಂದು ಆಟೋಮೇಷನ್ ಅಂತ ಒಂದು ಬಂದಿದೆ, ಸ್ವಯಂಚಾಲಿತ ಒಂದು ವ್ಯವಸ್ಥೆ ಇದೆ. ಅದು ಸೆನ್ಸಾರ್ ಬೇಸ್ಡ್ ಅಪ್ಲಿಕೇಶನ್ ಅಂತಾರೆ. ಲ್ಯಾಪ್ಟಾಪ್ ಮೇಲೆ ನೀವು ಅದನ್ನು ಆಪರೇಟ್ ಮಾಡಬಹುದು, ಅದು ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಆಮೇಲೆ ಅದಕ್ಕೆಲ್ಲ ಸ್ವಲ್ಪ ಹೆಚ್ಚಿನ ಒಂದು ವಿಷಯವನ್ನು ತಿಳ್ಕೊಂಡಂತಹ ರೈತರಿಗೆ ಅದು ಉಪಯೋಗ ಆಗ್ತದೆ. ಈ ಸಾಮಾನ್ಯ ರೈತರಿಗೆ ಬೇಕಾಗಲ್ಲ, ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಆಟೋಮೇಷನ್ ಸಿಸ್ಟಮ್ ಬಂದು, ಆದ್ರೆ ಈಗೇನು ತಾವು ಆಟೋಮೇಷನ್ ಅಂತ ಇದ್ದೀರಿ, ಸ್ವಯಂಚಾಲಿತ ಒಂದು ವ್ಯವಸ್ಥೆ ಬಂತು ಅಂತಂದ್ರೆ ಅದು ಕಂಪ್ಯೂಟರ್ ಆಧಾರಿತ ಇರ್ತದೆ, ಆಮೇಲೆ ಎಲ್ಲ ಸೆನ್ಸರ್ ಆಧಾರಿತ, ಹಿಂಗಾಗಿ ಬಹಳ ಮಾಹಿತಿ ಮಾಹಿತಿ ಸಿಗ್ತದೆ ಅದಕ್ಕೆ. ಅದರ ಪ್ರಕಾರ ಅದು ನೀರಾವರಿ ವ್ಯವಸ್ಥೆ ಕೂಡ ಆಗುತ್ತೆ. ಅದನ್ನೇ ಪ್ರಿಸಿಷನ್ ಫಾರ್ಮಿಂಗ್, ಪ್ರಿಸಿಷನ್ ಫಾರ್ಮಿಂಗ್. ಇಷ್ಟು ಅಂದ್ರೆ ಇಷ್ಟು ಬಂದೇ ಬರುತ್ತೆ. ಈ ಕಡೆ ಸಿಂಗಾಪುರ್ ಆಗಲಿ ದೊಡ್ಡ ದೊಡ್ಡ ದೇಶಗಳಲ್ಲಿ ಅವ್ರ ಎಕರೆಗೆ ಇಷ್ಟೇ ಬರ್ತದೆ ಅಂತ ಹೇಳಿ ಅದನ್ನ ಅವರು ಸರ್ಟಿಫಿಕೇಟ್ ಕೊಡ್ತಾರೆ ಬೇಸಾಯ ತಜ್ಞರು. ಆ ಸರ್ಟಿಫಿಕೇಟ್ ಮೇಲೆ ಲೋನ್ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಪ್ರಿಸಿಷನ್ ಫಾರ್ಮಿಂಗ್ ಅಲ್ಲಿ ನಿಖರತೆ ಇವತ್ತು ನಾಳೆ ಬರ್ತಾ ಇದೆ. ನಮ್ಮ ರೈತರು ಕೂಡ ಅದನ್ನ ದುಡ್ಡಿನ ಅನುಕೂಲ ಆತರ ಅದನ್ನು ಮಾಡಬಹುದು, ಸ್ವಯಂಚಾಲಿತ ವ್ಯವಸ್ಥೆಯನ್ನು ಮಾಡಬಹುದು. ಈಗ ತಾವು ಹೇಳಿದ್ರಲ್ಲ ಈ ವ್ಯವಸ್ಥೆ, ಯಾರಾದರೂ ರೈತರು ನಮ್ಮಲ್ಲಿ ಅಳವಡಿಸಿ ಮಾಡಿದ್ದಾರೆ ಆ ಕಡೆ ಮೈಸೂರು ಕಡೆ ಮಾಡಿದ್ದಾರೆ, ಆಮೇಲೆ ಮಂಡ್ಯ ಕಡೆ ಕೆಲವರು ಮಾಡಿದ್ದಾರೆ, ನಮ್ಮ ಪ್ರಾಜೆಕ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಜೈನ್ ಇರಿಗೇಷನ್ ಪ್ರಾಜೆಕ್ಟ್ ಅಲ್ಲಿ ಕೂಡ ಸ್ವಯಂಚಾಲಿತ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ತುಂಬಾ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಸ್ವಲ್ಪ ಖರ್ಚಿನ ಒಂದು ಖರ್ಚು ಅಂಶ ಇರೋದ್ರಿಂದ ವಿಚಾರ ಮಾಡ್ತಾರೆ. ಒಂದ್ ಸ್ವಲ್ಪ ಒಂದು ತಂತ್ರಜ್ಞಾನದ ಬಗ್ಗೆ ಕಾಳಜಿ ಇದ್ದಂತವ್ರು ತಿಳ್ಕೊಂಡಂತವ್ರು, ಆಮೇಲೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದವರು ಅಂತವರೆಲ್ಲ ಮಾಡ್ತಾ ಇದ್ದಾರೆ. ಮಾಡಿದ್ರಿಂದ ಅನುಕೂಲನೂ ಆಗಿದೆ. ಮೊಬೈಲ್ ಅಪ್ಲಿಕೇಶನ್ ಇಂದ ಪಂಪ್ ಸೆಟ್ ಆನ್ ಮಾಡ್ತಾ ಇದ್ದಾರೆ. ಈ ಸ್ವಯಂಚಾಲಿತ ವ್ಯವಸ್ಥೆ ನೀರಾವರಿಗೆ ತುಂಬಾ ಅನುಕೂಲ ಆಗಿ ಆಗುತ್ತೆ. ಅಂದ್ರೆ ಜೋಶಿ ಅವರ, ಈಗ ನೀರಾವರಿ ತಾವು ಹೇಳ್ತಾ ಇದ್ದೀರಿ, ಆದ್ರೂ ಕೂಡ ಈ ತಂತ್ರಜ್ಞಾನದ ವಿಷಯ ಬಂದಾಗ ಏನು ಕೃತಕ ಬುದ್ಧಿಮತ್ತೆ ಅಂತ ನಾವು ಕರಿತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಮ್ಮ ಕೃಷಿಗೆ ಅದು ಬರುವ ದಿನಗಳು ಏನ್ ದೂರಿಲ್ಲ, ಈಗಾಗಲೇ ಅಲ್ಲಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಾವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಕೃತಕ ಬುದ್ಧಿ ತುಂಬಾ ಒಳ್ಳೆ ಅನುಕೂಲ ಇದೆ. ಅದು ಇನ್ನು ಕೆಲವು ಫೀಲ್ಡ್ ಅಲ್ಲಿ ಈಗಾಗಲೇ ಇಂಟ್ರಡಕ್ಷನ್ ಮಾಡ್ತಾ ಇದ್ದಾರೆ. ಕೃಷಿಯಲ್ಲಿ ಕೂಡ ಆಗಲೇ ವಿಚಾರ ಶುರುವಾಗಿದೆ. ಈಗ ವಾತಾವರಣದ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಬೆಳೆ ಯೋಜನೆ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಆ ವಿಷಯದಲ್ಲಿ ಆಲ್ರೆಡಿ ಸ್ಟಡಿ ಮಾಡ್ತಾ ಇದ್ದಾರೆ, ಬಟ್ ಇಂಪ್ಲಿಮೆಂಟೇಷನ್ ಇನ್ನೂ ಆಗಿಲ್ಲ. ಬಟ್ ಆ ನಿಖರತೆ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದು 3 ದಿನದ ಕೆಲಸ ನಿಮಗೆ 3 ನಿಮಿಷದಲ್ಲಿ ಮಾಡ್ತೀವಿ ಅಥವಾ 30 ನಿಮಿಷದಲ್ಲಿ ಮಾಡ್ತೀವಿ. ದಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆ ಒಂದು ಪದ್ಧತಿ ಕೃಷಿಗೂ ಬಂದರೂ ಬರಬಹುದು, ಬಹಳ ದಿನಗಳೇನು ಬೇಕಾಗಿಲ್ಲ. ಯಾಕಂದ್ರೆ ಈಗಿನ ಒಂದು ರೈತಾಪಿ ಜನ ಸಹಿತ ಮುಂದುವರೆದವರಾಗಿದ್ದಾರೆ, ಎಜುಕೇಶನ್ ಮಾಡಿ ಕೃಷಿಗೆ ಬರ್ತಾ ಇದ್ದಾರೆ. ಹಿಂಗಾಗಿ ಒಂಥರ ಬಹಳಷ್ಟು ಅನುಕೂಲ ಆಗೋ ಚಾನ್ಸ್ ಇದೆ. ಈಗ ಖಾಸಗಿ ಕಂಪನಿಗಳು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತವರು ಈ ಎಐ ಅನ್ನ ಅಂದ್ರೆ ಕೃತಕ ಬುದ್ಧಿಮತ್ತೆಯನ್ನ ಹೊಸ ಹೊಸ ಸಂಶೋಧನೆಗಳನ್ನ ವಿನ್ಯಾಸ ಮಾಡುವಂತಹ ಸಂದರ್ಭದೊಳಗೆ, ಸಾಧನ ಸಲಕರಣೆಗಳನ್ನ ವಿನ್ಯಾಸ ಮಾಡುವಂತಹ ಸಂದರ್ಭದೊಳಗೆ ಕೃತಕ ಬುದ್ಧಿಮತ್ತೆ ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ, ಅದೇನಾದ್ರೂ ಮಾಡ್ಕೊಳ್ತಾ ಇದ್ದಾರೆ ಅವರು? ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಇಲ್ಲ, ಅದರ ಬಗ್ಗೆ ವಿಚಾರ ನಡೆದಿದೆ, ಸಾಕಷ್ಟು ವಿಚಾರ ಮಾಡ್ತಾ ಇದ್ದಾರೆ, ಕೃಷಿ ತಜ್ಞರ ಜೊತೆ ಮಾತಾಡ್ತಾ ಇದ್ದಾರೆ, ಆಮೇಲೆ ಈ ಡೆವಲಪಿಂಗ್ ಕಂಟ್ರಿ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ರೀತಿ ನಾವು ಉಪಯೋಗ ಮಾಡಬಹುದು, ಯಾವ ರೈತರಿಗೆ ಅದನ್ನು ಉಪಯೋಗ ಮಾಡಬಹುದು, ಯಾವ ಲೆವೆಲ್ ಅಲ್ಲಿ ಉಪಯೋಗ ಮಾಡಬೇಕು ಅಂತೇಳಿ ಅದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ನಿಖರವಾದಂತಹ ಒಂದು ಮಾಹಿತಿ ಇಲ್ಲ. ಇಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಹೆಚ್ಚಿನ ಒಂದು ವಿಷಯವನ್ನ ತಿಳ್ಕೊಳ್ಬೇಕು. ಜೋಶಿ ಅವರ, ಈಗ ನಾವು ಇವತ್ತಿನ ದಿವಸ ಒಂದು ವ್ಯವಸ್ಥೆಯನ್ನ ಮಾಡಿದೀವಿ, ನೀರಾವರಿ ವ್ಯವಸ್ಥೆ ಆಯ್ತು, ನಮ್ಮಲ್ಲಿ ಡ್ರಿಪ್ ಇರಿಗೇಷನ್ ಬಂತು ಇವತ್ತಿನ ದಿವಸ ಅಂತಂದಾಗ, ಅದು ಮುಂದೆ ಎಷ್ಟು ವರ್ಷಗಳವರೆಗೆ ನಮಗೆ ಒಳ್ಳೆ ಸರ್ವಿಸ್ ಕೊಡಬಹುದು, ಸೇವೆ ಕೊಡಬಹುದು ಅಂತ? ಸಾಮಾನ್ಯವಾಗಿ ಯಾವುದೇ ಸಂಸ್ಥೆ ಒಂದು ಈ ಲ್ಯಾಟರಲ್ಸ್ ಅಂತೀವಲ್ಲ, ಸುಮಾರು 8-10 ವರ್ಷ ISI ಇದ್ರ ಪ್ರಕಾರ 8-10 ವರ್ಷ ಬಂದೇ ಬರುತ್ತೆ. ಆಮೇಲೆ ಬೇಕಿದ್ರೆ ಲ್ಯಾಟರಲ್ಸ್ ಚೇಂಜ್ ಮಾಡ್ಕೋಬೇಕು. ಅದು ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ 2 ಬೆಳೆ, ಖರೀಫ್ ರಬಿ 2 ಬೆಳೆಗಳು ತಗೊಂಡ್ರೆ ಅಥವಾ 3 ಬೆಳೆ ತಗೊಂಡ್ರೆ 8-10 ವರ್ಷ ಬಂದೇ ಬರುತ್ತೆ. ಮೇಂಟೆನೆನ್ಸ್ ಇರುತ್ತೆ, ಅದನ್ನ ನೀವು ಆಸಿಡ್ ಟ್ರೀಟ್ಮೆಂಟ್ ಮಾಡಬೇಕು, ಡ್ರಿಪ್ಪರ್ಸ್ ಎಲ್ಲ ನೀವು ಆಸಿಡ್ ಟ್ರೀಟ್ಮೆಂಟ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಪ್ರತಿಯೊಂದು ಈ ಲ್ಯಾಟ್ರಲ್ ಇಂದ ಹಿಡಿದು ಆ ಕೊನೆಯ ಲ್ಯಾಟ್ರಲ್ ವರೆಗೂ ಸಮಾನಾಂತರವಾದಂತಹ ನೀರು ಹರಿಬೇಕಂತಂದ್ರೆ ಅದನ್ನು ಮೇಂಟೈನ್ ಮಾಡಬೇಕು. ಇದರಿಂದ ಏನ್ ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಒಂದು 10 ವರ್ಷ ಆದ್ರೂ ಏನು ನಿಶ್ಚಿಂತೆಯಿಂದ ಇರಬಹುದು, ಅದನ್ನ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿ ಕಾರ್ಯ ತಗೋತಾರೆ, ಅದನ್ನ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ನಿಜ ಅದನ್ನು 3-4 ವರ್ಷಕ್ಕೂ ಕೆಟ್ಟ ಹೋಗಬಹುದು. ಆತರ ಇರ್ತದೆ ಯಾವುದೇ ಒಂದು ತಂತ್ರಜ್ಞಾನದಲ್ಲಿ ಮೇಂಟೆನೆನ್ಸ್ ಬೇಕು. ಅದರ್ವೈಸ್ ಸ್ಟ್ಯಾಂಡರ್ಡ್ ಕಂಪನಿ ಸ್ಟ್ಯಾಂಡರ್ಡ್ ಲ್ಯಾಟ್ರಲ್ಸ್ ಎಲ್ಲ ಚೆನ್ನಾಗಿದ್ದು 8 ವರ್ಷ ಬಂದೆ ಬರುತ್ತೆ. ಈಗ ಭೌಗೋಳಿಕ ಪರಿಸರದ ಮೇಲೆ ಏನಾದರೂ ಈ ಬಾಳಿಕೆ ಬರುವಂತದ್ದು ಹೆಚ್ಚು ಕಡಿಮೆ ಆಗಬಹುದು ಅಂತೀರಿ? ಹೆಚ್ಚು ಬಿಸಿಲಿರುವಂತಹ ಜಾಗ ನಮ್ಮ ಏರಿಯಾದ ಹೆಚ್ಚು ಬಿಸಿಲಿರುವಂತಹದ್ದು, ಅದರಿಂದ ಈ ಪ್ಲಾಸ್ಟಿಕ್ ಮೇಲೆ ಏನಾದರೂ? ಪ್ಲಾಸ್ಟಿಕ್ ವಿರ್ಜಿನ್ ಮೆಟೀರಿಯಲ್ ಇದ್ರೆ ಬಹಳೇನು 1-2 ವರ್ಷ ಹೆಚ್ಚು ಕಮ್ಮಿ ಆಗಬಹುದು, ಅಂತ ಏನು ವ್ಯತ್ಯಾಸ ಆಗಲ್ಲ. ಬಟ್ ಈ ಇಲಿಗಳ ಕಾಟ ಅವೆಲ್ಲ ಇದ್ರೆ ಸ್ವಲ್ಪ ಕೇರ್ ತಗೋಬೇಕು. ಆಮೇಲೆ ಜಮೀನಿನಲ್ಲಿ ಕೂಡ ನೀವು ಲ್ಯಾಟ್ರಲ್ ಯೂಸ್ ಮಾಡಿ ಅದನ್ನ ಚೆನ್ನಾಗಿ ಸುತ್ತಿಡಬೇಕು. ಹಿಂಗ್ ತಗೊಂಡು ಹುಲ್ಲು ಹಾಕಿದಂಗೆ ಒಂದ್ ಕಡೆ ಹಾಕಿದ್ರಂದ್ರೆ ಅದು ಬರಲ್ಲ, ಅದು ಒಂದೊಂದು ಡ್ರಿಪ್ಪರಿಗೆ ತೊಂದರೆ ಆಗುತ್ತೆ. ನೀಟಾಗಿ ಅದನ್ನ ಲ್ಯಾಟ್ರಲ್ ರೊಟೇಷನ್ ಮೆಷಿನ್ ಅಂತ ಬರ್ತದೆ, ಆ ಮೆಷಿನ್ ಅಲ್ಲಿ ಸುತ್ತಿ ಒಂದ್ ಕಡೆ ಇಟ್ಟರೆ ನೀಟಾಗಿ ಅದನ್ನ ಮರುಬಳಕೆ ಮಾಡಬಹುದು. ಎಷ್ಟೋ ರೈತರು ನೋಡ್ತೀವಿ ಅದನ್ನ ತಗೊಂಡಂಗೆ ಹುಲ್ ತರ ಒಂದು ಗಿಡದ ಬುಡಕ್ಕೆ ಹಾಕಿರ್ತಾರೆ, ಅಲ್ಲಿ ಕೆಳಗಡೆ ಇಲಿಗಳು ತಿಂದಿರ್ತವೆ, ಆಮೇಲೆ ಮಣ್ಣಲ್ಲೆಲ್ಲ ಇದಾಗಿರ್ತದೆ. ಈ ತರ ಆದ್ರೆ ಲ್ಯಾಟ್ರಲ್ ಮೇಂಟೆನೆನ್ಸ್ ಆಗದಿದ್ರೆ ಅದು ಇವನ್ 4-5 ವರ್ಷನೂ ಬರಲ್ಲ. ಅಂದ್ರೆ ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ತಾವು ಇದ್ರ ಬಗ್ಗೆ ಎಲ್ಲ ರೈತರಿಗೆ ತಿಳುವಳಿಕೆ ಕೊಡ್ತೀರಿ, ಯಾವ ರೀತಿ ಅದನ್ನ ಹಾಕಬೇಕು, ಯಾವ ರೀತಿ ತೆಗೆದಿಡಬೇಕು, ಮೇಂಟೆನೆನ್ಸ್ ಏನ್ ಮಾಡಬೇಕು, ಉಪಚಾರ ಏನ್ ಮಾಡಬೇಕು, ಎಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಸಾಕಷ್ಟು ಕೊಡ್ತೀವಿ. ನಾವು ಕೊಡೋದಲ್ಲ ಸರ್, ರೈತರೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಇವತ್ತು ನಾನು ಡ್ರಿಪ್ ಹಾಕ್ತೀನಿ ಅಂತ ಯೋಚನೆ ಮಾಡಿದಾಗ ಇದೆಲ್ಲ ತಿಳ್ಕೊಂಡೇ ನಮ್ಮ ಹತ್ರ ಬರ್ತಾರೆ. ಅಷ್ಟರ ಮಟ್ಟಿಗೆ ರೈತರ ಒಂದು ಬುದ್ಧಿವಂತಿಕೆ ಮಟ್ಟ ಬೆಳೆದ್ಬಿಟ್ಟಿದೆ ಇವತ್ತು, ಬೆಳೆದ್ಬಿಟ್ಟದಂತ. ಯಾಕಂದ್ರೆ ಅವರು ತಮ್ಮ ಡೌಟ್ ಇದ್ರೆ ಮಾತ್ರ ಕೇಳ್ತಾರೆ, ಅದರ್ವೈಸ್ ಅವ್ರಿಗೆ ಗೊತ್ತಿದೆ ಅಂತ ಅರ್ಥ. ಡೌಟ್ ಇದ್ರೆ ಇಂತಹ ವಿಷಯ ಗೊತ್ತಿಲ್ಲ. ಅಲ್ಲ, ಈಗ ತಾವು ಏನು ಕಂಪನಿ ಮೂಲಕ ಅವರಿಗೆ ತರಬೇತಿ ಏರ್ಪಡಿಸುವಂತಹದ್ದು, ಹೊಸ ತಂತ್ರಜ್ಞಾನದ ಬಗ್ಗೆ ತಿಳಿಸಿ ಹೇಳುವಂತದ್ದು, ಏನಾದರೂ ಇಂಥವ್ ಏನಾದ್ರು ಶಿಬಿರಗಳನ್ನು ಮಾಡ್ತೀವಿ. ಈಗ ನಮ್ಮ ಪ್ರಾಜೆಕ್ಟ್ ಅಲ್ಲಂತೂ ಹಳ್ಳಿ ಹಳ್ಳಿಗೂ ತಿಂಗಳಿಗೊಂದು ಮೀಟಿಂಗ್ ಮಾಡ್ತಾ ಇದ್ವಿ. ಲ್ಯಾಟ್ರಲ್ ಯಾವ ತರ ಹಾಕ್ಬೇಕು ಅಂತ ಹೇಳ್ತಿದ್ವಿ, ಡೆಮೋ ಪ್ಲಾಟ್ ಮಾಡ್ತಾ ಇದ್ವಿ, ಆಮೇಲೆ ಮಣ್ಣು ಪರೀಕ್ಷೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ, ಮಣ್ಣು ಸ್ಯಾಂಪಲ್ ಹೆಂಗ್ ತೆಗಿಬೇಕಂತ, ವಾಟರ್ ಟೆಸ್ಟ್ ಎಲ್ಲ ಹೇಳ್ತಾ ಇದ್ವಿ, ಆಮೇಲೆ ಮುಂದೆ ಯಾವ ಬೆಳೆಗೆ ಯಾವ ಮಣ್ಣಿಗೆ ಹಾಕ್ಬೇಕು ಎಲ್ಲ ಹೇಳ್ಕೊಡ್ತಾ ಇದ್ವಿ. ಬೆಳೆ ಯೋಜನೆ ಬಗ್ಗೆ ಸುಮಾರು ಮೀಟಿಂಗ್ ಗಳು ಮಾಡ್ತಾ ಇದ್ವಿ, ಮಾಡಿ ಮಾಡಿ ಮಾಡಿ ಅವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಅದರಿಂದ ನೀವು ಒಂದು 100 ಮೀಟಿಂಗ್ ಮಾಡಿದ್ರೆ ಒಂದು 10 ಮೀಟಿಂಗ್ಗಳಲ್ಲಿ ಒಂದು 100 ರೈತರು, ಅವರಿಗೆ ಒಂದು 10 ರೈತರು ಮುಂದೆ ಬರ್ತಾ ಇದ್ರು, ಅವರಿಂದ ಮುಂದೆ ಬರ್ತಾ ಇದ್ರು. ಈ ಟೆಕ್ನಾಲಜಿ ಹೆಂಗಿದೆ ಸರ್, ಅದು ಬಹಳ ಸ್ಲೋ ಆಗಿ ಮುಂದುವರಿತಾ ಹೋಗ್ತದೆ, ಇಮಿಡಿಯೇಟ್ಲಿ ಆಗಲ್ಲ. ಸುಮಾರು 15-20 ವರ್ಷ ಆದ್ರೂ ಬಹಳಷ್ಟು ಏರಿಯಾ ಇನ್ನೂ ಈ ಸೂಕ್ಷ್ಮ ನೀರಾವರಿ ಒಳಗೆ ಬಂದಿಲ್ಲ. ಎಕ್ಸ್ಪೆಕ್ಟೆಡ್ ಏನ್ ಬೆಳವಣಿಗೆ ಇತ್ತು ಅಷ್ಟು ಬೆಳವಣಿಗೆ ಬಂದಿಲ್ಲ. ರೈತರ ಮನಸ್ಥಿತಿನೂ ಕೂಡ ಚೇಂಜ್ ಆಗಬೇಕು, ಅವರದ್ದು ಭಾಗವಹಿಸುವಿಕೆಯೂ ಚೇಂಜ್ ಆಗಬೇಕು, ಆಮೇಲೆ ಅದರ ಬಗ್ಗೆ ಪರಿಣಾಮಗಳು ಚೆನ್ನಾಗಿ ತಿಳ್ಕೊಬೇಕು. ತಿಳ್ಕೊಂಡ್ಮೇಲೆ ಆಗ ಅವರು ಎಸ್ ಇದು ಒಳ್ಳೇದಿದೆ ಅಂತೇಳಿ ಆಗ ಅವರು ವಿಚಾರ ಮಾಡ್ತಾರೆ. ಈಗ ಒಬ್ಬ ರೈತ ಇಂಥ ಒಂದು ನೀರಾವರಿ ವ್ಯವಸ್ಥೆಯಿಂದ ಚಲೋ ಇಳುವರಿ ತಗೊಂಡಾನ ಅಂತ ಹೇಳಿ ಅನ್ಕೊಳ್ಳೋಣ, ಎಷ್ಟು ಚಲೋ ಇಳುವರಿ ಅಂತಂದ್ರೆ, ಅವ್ರ ಸಾಮಾನ್ಯವಾದಂತಹ ಇಳುವರಿ ಮೊದಲು ಎಷ್ಟು ಬರ್ತಿತ್ತು, ಅದರ ನಂತರ ಈ ಒಂದು ಸೂಕ್ಷ್ಮ ನೀರಾವರಿಯನ್ನು ಅಳವಡಿಸಿಕೊಂಡ ನಂತರ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ಅನ್ನೋದ್ರ ಬಗ್ಗೆ? ಈಗ ನಾವು ಉದಾಹರಣೆಗೆ ಮೆಕ್ಕೆಜೋಳದ ಬಗ್ಗೆ ಸ್ಪ್ರಿಂಕ್ಲರ್ ಹಾಕಿದ್ವಿ. ಮೆಕ್ಕೆಜೋಳದ ಬಗ್ಗೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಸಾಮಾನ್ಯವಾಗಿ 20-25 ಟನ್ ಬರ್ತದೆ. ಈ ಸ್ಪ್ರಿಂಕ್ಲರ್ ಬಳಸೋದ್ರಿಂದ ಅವರಿಗೆ ಸುಮಾರು 30 ಟನ್ ವರೆಗೂ ಬಂತು. ಆಮೇಲೆ ಕಾಳಿನ ಒಂದು ಗುಣಮಟ್ಟ ಇದೆ ನೋಡಿ, ಒಂದೇ ಸೈಜ್ ಬರುತ್ತೆ, ಈ ಆಫ್ ಟೈಪ್ ಇವೆಲ್ಲ ಬರಲ್ಲ, ಚಿಕ್ಕದೊಂದು ದೊಡ್ಡದೊಂದು ಬರಲ್ಲ. ಆಮೇಲೆ ಎಂಟೈರ್ ಪ್ಲಾಟ್ ಒಂದೇ ಟೈಪ್ ಬರ್ತದೆ, ಯಾಕಂದ್ರೆ ಅಲ್ಲಿ ನೀರು ಸಮಾನಾಂತರ ಹೋಗಿರ್ತದೆ, ಅದು ಒಂದು. ಆಮೇಲೆ ಡ್ರಿಪ್ ಅಲ್ಲಿ ನಾವು ಟೊಮೆಟೊ ಬೆಳೆದ್ವಿ, ಸಾಮಾನ್ಯ 40 ಟನ್ 35-40 ಟನ್ ಇಲ್ಲಿ ಡ್ರಿಪ್ ಅಲ್ಲಿ ರಸಾವರಿ ಗೊಬ್ಬರವನ್ನು ಗಳಿಸಿ ಆಮೇಲೆ ಡ್ರಿಪ್ ಸಿಸ್ಟಮ್ ಅನ್ನು ಯೂಸ್ ಮಾಡಿ ದಿನಕ್ಕೆ 1 ತಾಸು 1.5 ತಾಸು ಡಿಪೆಂಡಿಂಗ್ ಅಪಾನ್ ಸಿಚುವೇಶನ್, ಆಮೇಲೆ ಕೆಲವು ಕಡೆ ಮಳೆ ಬಂದ್ರೆ ಇವನ್ ಆಲ್ಟರ್ನೇಟ್ ಡೇ ಇವೆಲ್ಲ ಸಿಸ್ಟಮ್ಸ್ ಹೇಳ್ಕೊಡ್ತೀವಿ. ಅದನ್ನು ಮಾಡೋದ್ರಿಂದ 40-55 ಟನ್ ವರೆಗೂ ತೆಗೆದಿದ್ದಾರೆ. ಫಾರ್ಚುನೇಟ್ಲಿ ಅವರಿಗೆ ರೇಟ್ ಸಿಗಲಿಲ್ಲ, ಅದು ನಮ್ಮ ಕೈಯಲ್ಲಿಲ್ಲ. ಬಟ್ ಇಳುವರಿ ಮಾತ್ರ ಡೆಫಿನೆಟ್ಲಿ 10-15% 20% ಜಾಸ್ತಿ ಆಗುತ್ತೆ ಅವ್ರ ಮೇಂಟೆನೆನ್ಸ್ ಮಾಡಿದಂಗೆ. ಈಗ ಒಂದು ಶುಗರ್ ಕೇನ್ ಕೂಡ ಅಷ್ಟೇ, ಕೆಲವರು 50-80 ಟನ್ ತೆಗೆಯವರು ಇರ್ತಾರೆ. ಅವ್ರು ಏನಂದ್ರೆ ಪ್ರಾಕ್ಟೀಸಸ್ ಅಷ್ಟೇ, ಕೃಷಿ ಪದ್ಧತಿಗಳನ್ನು ಅಳವಡಿಸೋದ್ರಿಂದ ಇಳುವರಿ ಜಾಸ್ತಿ ಮಾಡ್ತಾರೆ ಹೊರತು ಅದೇ ಭೂಮಿ ಅದೇ ನೀರೇ ಇರ್ತದೆ. ಬಟ್ ಅವ್ರೇನು ಅದನ್ನ ಪದ್ಧತಿಗಳು ಅಳವಡಿಸಿ ಅದನ್ನ ಇಳುವರಿ ಜಾಸ್ತಿ ಮಾಡ್ಕೋತಾರೆ. ಆತರ ಚೆನ್ನಾಗಿ ಮಾಡಿದವರಿಗೆ ಚೆನ್ನಾಗಿ ಇಳುವರಿ ಬಂದಿದೆ, ಇದರಲ್ಲಿ ಯಾವುದೇ ತರ ಮೋಸ ಇಲ್ಲ, ಅನುಕೂಲನೇ ಆಗಿದೆ. ತುಂಬಾ ರೈತರು ಅದನ್ನ ಮನಗಂಡಿದ್ದಾರೆ, ಈಗಾಗಲೇ ಮನಗೊಂಡದಕ್ಕೋಸ್ಕರನೇ ಈಗೀಗ ಏನೇ ಫಂಡ್ ಬಂದರೂ ಬೇಗ ಖರ್ಚಾಗ್ತಾ ಇದೆ. ಇಲ್ಲಿಕ್ರೆ ಎಲ್ಲರೂ ಮಾರ್ಚ್ ವರೆಗೂ ಕಾಯ್ತಾ ಇದ್ದೆ, ಸ್ವಾಮಿ ಇವತ್ತೇ ಹಾಕ್ಬೇಕು ನಾನು, ಇವತ್ತೇ ಪೈಪ್ ಬೇಕು, ಆತರ ಒಂದು ಪ್ರೆಷರ್ ಶುರುವಾಗಿದೆ. ಘನ ಸರ್ಕಾರದವರು ಕೂಡ ಫಂಡ್ ಅನ್ನು ರಿಲೀಸ್ ಮಾಡ್ತಾನೆ ಇದ್ದಾರೆ, ಯೂಸ್ ಮಾಡ್ಕೋತಾ ಇದ್ದಾರೆ. ಜೋಶಿ ಅವರು, ಒಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ನೀರಾವರಿ ನೀರನ್ನ ನಾವು ಬಾವಿಗಳ ಮೂಲಕ ಉಪಯೋಗ ಮಾಡ್ತಾ ಇದೀವಿ, ಬೋರ್ವೆಲ್ಗಳ ಮೂಲಕ ಉಪಯೋಗ ಮಾಡ್ತೀವಿ, ಹಳ್ಳದ ಮೂಲಕ ಉಪಯೋಗ ಮಾಡುವಂಥದ್ದು, ನದಿಗಳ ಮೂಲಕ ಉಪಯೋಗ ಮಾಡುವಂಥದ್ದು. ಈಗ ಮಳೆ ನೀರಿನ ಬಗ್ಗೆ ನಾವು ವಿಚಾರ ಮಾಡಿದೀವಿ, ಮಳೆ ನೀರು ಸಂಗ್ರಹ ಮಾಡಿಕೊಂಡು ಅದನ್ನ ನೇರವಾಗಿ ನಾವು ಕೃಷಿಗೆ ಉಪಯೋಗ ಮಾಡಿದ್ರೆ ಯಾವ ರೀತಿ ಬದಲಾವಣೆ ನೀವೇನಾದರೂ ಕಾಣಬಹುದಾ? ಬೆಳೆಗಳ ಹೆಲ್ತ್ ಇರಬಹುದು, ಬೆಳೆಗಳ ಇಳುವರಿ ಒಳಗಿರಬಹುದು, ಅಥವಾ ಬೆಳೆಗಳ ಒಂದು ರುಚಿ ಸ್ವಾದಗಳಲ್ಲಾದರೆ ಇರಬಹುದು, ಈ ಅನುಭವ ಏನಾದರೂ ತಮಗೆ ಇದೇನಾ? ಮಳೆ ನೀರಿಂದ ನನಗೊಂದು ಅನುಭವ ಇದೆ. ಮಳೆ ನೀರನ್ನ ಪೋಲಾಗದಂಗೆ ತಡೆಯೋದು ಒಂದು ಪದ್ಧತಿ, ಆಮೇಲೆ ಇದ್ದ ನೀರನ್ನು ಉಳಿಸಿಕೊಳ್ಳೋದು ಇನ್ನೊಂದು ಪದ್ಧತಿ. ಉದಾಹರಣೆಗೆ ಬೋರ್ವೆಲ್ ಹೇಳಿದ್ನಲ್ಲ, ಇದ್ದ ನೀರನ್ನು 2.5 inch ಇದೆ ಅಂತ ಅವನು ಬೋರ್ವೆಲ್ ತೆಗೆದಾಗ ಒಂದು ಸ್ಟಾಟಿಸ್ಟಿಕ್ಸ್ ಇರ್ತದೆ, ಅದು 3 ವರ್ಷದ ಮೇಲೆ 4 ವರ್ಷದ ಮೇಲೆ ಆ ಪ್ರಮಾಣ ಕಮ್ಮಿ ಆಗಿರ್ತದೆ, ಅಥವಾ ಒಂದೊಂದ್ಸಲ ಡ್ರೈನೇ ಆಗಿರ್ಬೋದು. ಅದೇ ನೀವೇನ್ ರೀಚಾರ್ಜ್ ಮಾಡ್ಕೋತಿರಲ್ವ, ಪ್ರತಿಯೊಂದು ಮಳೆ ಹನಿ ನೀರನ್ನ ಸದ್ಬಳಕೆ ಮಾಡಿಕೊಂಡು ರೀಚಾರ್ಜ್ ಮಾಡ್, ಅದು ಸೇಮ್ ಲೆವೆಲ್ ಮೇಂಟೈನ್ ಆಗಿದ್ದು ನನಗೆ 2-3 ಎಕ್ಸಾಂಪಲ್ ಇದೆ. ಅದೊಂದಾಯ್ತು. ಆಮೇಲೆ ಈ ಕಾಲುವೆ ನೀರ್ಗುಂಟ ಏನ್ ನೀರ್ ಬಿಡ್ತಾರಲ್ಲ, ಆಗ ನಿಮಗೆ ಈ ವಾಟರ್ ಯೂಸ್ ಎಫಿಷಿಯನ್ಸಿ, ನೀರಿನ ಬಳಕೆ ಸಾಮರ್ಥ್ಯ 30% ಇರಲ್ಲ. ಅದೇ ನೀವು ಡ್ರಿಪ್ ಅಲ್ಲಿ ಹೇಳಿದ್ನಲ್ಲ, 90% ವರೆಗೂ ನೀರಿನ ಒಂದು ಸದ್ಬಳಕೆ ಆಗುತ್ತೆ, ವಾಟರ್ ಯೂಸ್ ಎಫಿಷಿಯನ್ಸಿ ಆಗುತ್ತೆ. ಸ್ಪ್ರಿಂಕ್ಲರ್ ಅಲ್ಲಿ ಒಂದು 60-70% ಆಗುತ್ತೆ. ಈ ಒಂದು ಬೇರೆ ಬೇರೆ ನೀರಾವರಿ ಪದ್ಧತಿಗಳಿಂದ ಅದರದೇ ಆದಂತಹ ಒಂದು ಸಾಮರ್ಥ್ಯ ಇರ್ತದೆ. ಆಮೇಲೆ ಈ ಬೋರ್ವೆಲ್ ಬಿಡಿ, ಈ ಜಮೀನುಗಳಲ್ಲಿ ಕೂಡ ನೀವು ಹರಿಯೋ ನೀರನ್ನು ಉಳಿಸಿಕೊಂಡ್ರೆ ಅದರದೇ ಎಷ್ಟೋ ಒಂದು ತೇವಾಂಶ ಎಷ್ಟೋ ದಿವಸ ಇರ್ತದೆ, ನೀರು ಹರಿತಾ ಇರುತ್ತೆ. ಜಮೀನಿಗೆ ಹೋಗಿ ಹೋದ್ರೆ ಏನು ಉಪಯೋಗ? ನಿಮ್ಮ ಜಮೀನಲ್ಲಿ ಇದ್ದಂತ ನೀರನ್ನು ಉಳಿಸಿಕೊಂಡಾಗ ಅದು ನಿನಗೆ ಯೂಸ್ ಆಗುತ್ತೆ. ಆ ಒಂದು ಪ್ರಯೋಜನವನ್ನ ನಾನು ಸುಮಾರು ಜನರಿಗೆ ಗೈಡ್ ಮಾಡಿದ್ದೀನಿ, ಎಷ್ಟೋ ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಹೌದು ಸರ್ ನೀವು ಹೇಳಿದ ಕರೆಕ್ಟ್ ನಾವು ಮಾಡಿದ್ವಿ ಈ ವರ್ಷ ಅಂತ ತೋರಿಸಿದ್ದಾರೆ. ಈ ಒಂದು ದಿಸೆಯಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಸ್ವಲ್ಪ ಅದನ್ನ ಗಮನ ವಹಿಸಬೇಕು, ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೋ. ಈಗ ಎಲ್ಲಾ ರೈತರ ಹತ್ರನು ಒಳ್ಳೆ ಸಿಹಿಯಾದ ನೀರು ಸಿಗುವುದಿಲ್ಲ, ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ ಸವಳ ನೀರು, ಗಡಸ್ ನೀರು ಇರ್ತದೆ. ಅಂತ ಸಂದರ್ಭದೊಳಗ ಈಗ ಇಂಥ ಒಂದು ವ್ಯವಸ್ಥೆ ಹಾಕಬೇಕು ಅಂತಂದಾಗ ಏನೇನು ಮಾಡಬಹುದು ಅಂತೀರಿ? ಅದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ವಾಟರ್ ಟೆಸ್ಟ್ ರಿಪೋರ್ಟ್ ಬಂದ್ಮೇಲೆ ನಾವು ಹೇಳ್ತೀವಿ, ಅದನ್ನ ಸವಳ ನೀರು ಇತ್ತಂದ್ರೆ ಈ ಬೆಳೆಗೆ ಇದು ಉಪಯೋಗ ಅಂತ. ಅಂದ್ರೆ ಅದಕ್ಕೆ ಆದಂತಹ ಕೆಲವು ಬೆಳೆಗಳಿವೆ, ಎಂಥ ಜಮೀನಲ್ಲಾದರೂ ಎಂಥ ನೀರಲ್ಲಾದರೂ ಒಂದು ಬೆಳೆ ಬೆಳೆಯಲೇಬಹುದು, ಏನ್ ತೊಂದರೆ ಇಲ್ಲ. ಈ ಕೆಲವು ಹಾರ್ಡಿ ಕ್ರಾಪ್ಸ್ ಇರ್ತವೆ ಅಂತವಲ್ಲಿ ನಾವು ಇಂಥ ಯಾವ ಬೆಳೆ ಬೆಳಿಬಹುದು ಅಂತ ಹೇಳಿ ಸವಳ ನೀರು ಇತ್ತಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಹಾರ್ಡಿ ವೆರೈಟೀಸ್ ಇರ್ತಾವ, ಹಾರ್ಡಿ ಕ್ರಾಪ್ಸ್ ಇರ್ತಾವ. ಈಗ ದಾಳಿಂಬೆ ಯಾವ ಬೆಳೆ ಆದ್ರೂ ಬೆಳಿಬಹುದು, ಫಲವತ್ತತೆ ಇಲ್ಲದಂತ ಜಮೀನಲ್ಲಿ ದಾಳಿಂಬೆ ಬೆಳಿಬಹುದು. ಅಂದ್ರೆ ಈಗ ಏನು ಸವಳು ಉಪ್ಪು ಏನಿರ್ತದ ನೀರಿನ ಜೊತೆ ಹರಿಯುವಾಗ ಈ ಏನು ಪೈಪ್ಗಳ ಒಳಗ ಏನಾದ್ರು ಕೂತು ಅಲ್ಲಿಂದ ಏನಾದ್ರೂ ತೊಂದರೆ ಆಗುವಂತದ್ದು ಆಗ್ತದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಹೇಳಿದ್ನಲ್ಲ ಆಸಿಡ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಲ್ಯಾಟ್ರಲ್ ಅಲ್ಲಿ ಮಾಡ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಅದು ನನಗೆ ಅಷ್ಟಿನ್ನು ಮಾಹಿತಿ ಇಲ್ಲ, ಅದನ್ನ ಬೇರೆ ಇಲಾಖೆಯವರು ಹೇಳಬಹುದು. ಬಟ್ ಲ್ಯಾಟ್ರಲ್ ಅಲ್ಲಿ ಮಾತ್ರ ನೀವು ಡ್ರಿಪರ್ಸ್ ಬ್ಲಾಕ್ ಆಗ್ತದಲ್ಲ, ಹನಿ ಹನಿ ನೀರಲ್ಲಿ ಹೋಗುವಂತದ್ದು. ಇದು 1 ಎಕರೆಗೆ 15,000 ಡ್ರಿಪರ್ಸ್ ಇರ್ತಾವ, ಆ 15,000 ಡ್ರಿಪರ್ಸ್ ಸಮಾನಾಂತರವಾಗಿ ನೀರನ್ನ ಹರಿಬೇಕು. ಅಂದಾಗ ಮಾತ್ರ ಈಗ ಒಂದು ಡ್ರಿಪರ್ ಕೆಲಸ ಮಾಡಿಲ್ಲ ಅಂದ್ರೆ ಒಂದು ಗಿಡ ಸತ್ತೋಗುತ್ತೆ, ಅಲ್ಲಿ ನೀರು ಹೋಗ್ಲಿಲ್ಲ ಅಂತ. ಎಲ್ಲಾ ಡ್ರಿಪರ್ಸ್ ಕೆಲಸ ಮಾಡಬೇಕಂದ್ರೆ ನೀವು ಆಸಿಡ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ, ಹೈಡ್ರೋಕ್ಲೋರಿಕ್ ಆಸಿಡ್ ಯೂಸ್ ಮಾಡಿ 24 hours ಅನ್ನ ಅದನ್ನ ಪ್ರೆಷರ್ ಇಂದ ನೀರು ಹೋಗುವಂಗಾಗಿ ಡ್ರಿಪರ್ಸ್ ಕ್ಲೀನ್ ಆಗುವಂಗಾಗಿ ಬಿಟ್ಟು ಮತ್ತೆ ಆ ವ್ಯವಸ್ಥೆ ಇದೆ. ಆ ಒಂದು ಟ್ರೀಟ್ಮೆಂಟ್ ದೊಡ್ಡ ದೊಡ್ಡ ಪೈಪ್ಗಳಲ್ಲಿ ಏನ್ ಮಾಡ್ತಾರೆ, ಯಾಕಂತಂದ್ರೆ ಉಪ್ಪಿಂದು ಬಹಳ ಸಮಸ್ಯೆ ಆಗಿಬಿಡ್ತದೆ. ಈಗ ನಾವು ನೋಡ್ತಾ ಇದೀವಿ ಬಹಳಷ್ಟು ಹೊತ್ತು ನಾವು ಬಕೆಟ್ ಗಳನ್ನೇ ಉಪಯೋಗ ಮಾಡಿದ್ರೆ ಅಲ್ಲಿ ಬಕೆಟ್ ಒಳಗೆ ಉಪ್ಪು ಕಾಣಿಸ್ತದೆ ನಿಮಗೆ. ಒಳ್ಳೊಳ್ಳೆ ಕಂಪನಿ ಏನ್ ಜಾನ್ಸನ್ ಇನ್ಸನ್ ಏನೇ ಇರಲಿ, ಏನೇ ಇರಲಿ, ನಳಗಳೆಲ್ಲ ಇದಾಗ್ಬಿಟ್ಟು ಅವೆಲ್ಲ ಬೆಳ್ಳಗೆ ಕಾಣಿಸಕ್ ಶುರು ಆಗಿ ನೀರಿನ ಕ್ವಾಲಿಟಿ ಇದಾಗುತ್ತೆ. ಈ ಪೈಪ್ಗಳು ಏನಿರ್ತಾವ ಲ್ಯಾಟರ್ಸ್ ಎಲ್ಲ ಬಹಳ ಸೂಕ್ಷ್ಮ ಇರೋದ್ರಿಂದ, ಸಣ್ಣದ ಇರೋದ್ರಿಂದ ಅಲ್ಲಿ ನೀರಿನ ಹರಿವು ಏನಾದ್ರೂ ಅಡೆತಡೆ ಆಯ್ತಪ್ಪ ಅಂತಾರೆ ಈ ಟ್ರೀಟ್ಮೆಂಟ್ ಅದ ಅಂತಂದ್ರೆ. ಅಂದ್ರೆ ಇದ್ರ ಬಗ್ಗೆ ಏನು ನಮ್ಮ ರೈತರು ವಿಚಾರ ಮಾಡೋದು ಬೇಡ, ಇದು ಒಂದು ಸವಾಲ್ ಇರ್ತದೆ, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ರೆ ಎಲ್ಲ ತಾನೇ ಬರೋಬ್ರಿ. ಸವಾಲ್ ಅಲ್ಲ, ಇದನ್ನ ಏನ್ ಮಾಡ್ತಾರೆ, ಅವ್ರು ಡ್ರಿಪ್ ಹಾಕ್ಬೇಕಾದ್ರೆ ತಿಳ್ಕೊಂಡ್ಬಿಟ್ಟಿರ್ತಾರೆ, ಸರಿ ಇದು ಏನು ಹಿಂಗಾದ್ರೆ ಹೆಂಗ್ ಮಾಡಬೇಕು. ಆಮೇಲೆ ಎಲ್ಲ ಕಡೆಗೆ ತಂತ್ರಜ್ಞಾನ ಸ್ಪ್ರೆಡ್ ಆಗಿದೆ, ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಹೇಳ್ತೀವಿ, ನೀವು ಡ್ರಿಪ್ ಬಂದಾಗ ಫುಲ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಕೊಟ್ಬಿಡ್ತೀವಿ. ಈಗ ಹೆಂಗ್ ನೀವು ಫ್ರಿಜ್ ತಗೊಂಡಾಗ ಒಂದು ಮ್ಯಾನ್ಯುವಲ್ ಕೊಡ್ತಾರಲ್ಲ, ನೋಡಪ್ಪ ಡ್ರಿಪ್ ಹಾಕ್ಬೇಕಾದ್ರೆ ಈ ಕಂಡೀಷನ್ ಇದೆ 1, 2, 3, 4 ಅಂತ ಅವರಿಗೆಲ್ಲ ಹೇಳ್ಕೊಟ್ಟಿರ್ತೀವಿ, ಅವರು ಕೇಳ್ಕೊತಾರೆ, ಡ್ರೀಲರ್ಸ್ ಅವರಿಗೆ ಮಾಹಿತಿ ಕೊಡ್ತಾರೆ, ಪ್ರಗತಿಪರ ರೈತರು ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊತಾರೆ, ಈ ತರ ಒಬ್ಬರಿಂದ ಒಬ್ಬರಿಗೆ ಮಾಹಿತಿ ಗೊತ್ತಾಗುತ್ತೆ. ಈ ವ್ಯವಸ್ಥೆ ಅಪರಿಚಿತ ಅಲ್ಲ ಎಲ್ಲರಿಗೂ, ಎಲ್ಲರಿಗೂ ಗೊತ್ತದ. ಆದ್ರೆ ಅದನ್ನು ಬಳಸುವಂತಹ ಒಂದು ಸಂದರ್ಭದೊಳಗೆ ಏನೇನು ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು, ಮುಂಜಾಗ್ರತೆಯನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿಗೆ ಒಂದ್ ಸ್ವಲ್ಪ ಅನುಭವ ಮಾಡ್ಕೊಳ್ಬೇಕಾಗುತ್ತೆ. ಈ ಕಲಿಯುಗ ಇದೆಯಲ್ಲ ಸರ್, ಕಂಟಿನ್ಯೂಸ್ ಪ್ರೊಸೆಸ್ ಇದು. ಹೌದು, ಲರ್ನಿಂಗ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಹಿಂಗಾಗಿ ಇಲ್ಲಿಗೆ ಮುಗಿತು ಅನ್ನೋಂಗಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ತಿಳ್ಕೊತಾನೆ ಇರಬೇಕು, ಮುಂದೆ ಹೋಗ್ತಾನೆ ಇರಬೇಕು. ಆಮೇಲೆ ಅದು ಏನ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿವೋ ಅದನ್ನ ಸರಿಯಾಗಿ ಬಳಸ್ಕೋಬೇಕು. ಈಗ ನೀವು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು 4-5 ಎಕರೆಗೆ ಡ್ರಿಪ್ ಮಾಡಿಸಿರ್ತೀರಿ, ಅದಷ್ಟಕ್ಕೆ ಅಲ್ಲ, ಅದು ಮುಂದೆ ಮೇಂಟೈನ್ ಮಾಡಿಕೊಂಡು ಅದನ್ನ ಸದ್ಬಳಕೆ ಮಾಡಿಕೊಂಡು ಇಳುವರಿ ತೆಗೆದು ಕೃಷಿಯನ್ನ ಸುಸ್ಥಿರ ಕೃಷಿಯನ್ನಾಗಿ ಮಾಡಿಕೊಂಡಾಗ ಆಗ ಒಬ್ಬ ರೈತ ಪ್ರಗತಿಪರ ರೈತ ಆಗ್ಬೋದು. ಇಲ್ಲಕರ ಅಲ್ಲಿವರೆಗೆ ಅದೇನು ಅದರ ಪ್ರಯೋಜನ ಆಗುತ್ತೆ. ಜೋಶಿಯವರ, ಈಗ ಒಟ್ಟಾರೆಯಾಗಿ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನೀರಿನ ಉಳಿತಾಯ ಸಾಕಷ್ಟು ಪ್ರಮಾಣದೊಳಗೆ ಆಗುತ್ತದೆ. ನೀರಿನ ಜೊತೆಗೆ ನಮ್ಮ ಖರ್ಚಿನ ಮೇಲೆ, ಶ್ರಮದ ಮೇಲೆ, ಆಮೇಲೆ ಇಳುವರಿ ಹೆಚ್ಚು ಬರೋದ್ರಿಂದ ಲಾಭ ಕೂಡ ಹೆಚ್ಚಾಗುವಂತದನ್ನ ನಾವು ನೋಡಬಹುದು. ಒಟ್ಟಾರೆಯಾಗಿ ನಾವು ಕಡಿಮೆ ಖರ್ಚು ಹೆಚ್ಚಿನ ಲಾಭ ಈ ವ್ಯವಸ್ಥೆಯಿಂದ ಆಗ್ತದೆ ಅಂತೀರಾ? ಸೂಕ್ಷ್ಮ ನೀರಾವರಿಯ ಒಂದು ಉದ್ದೇಶನೇ ಅದು, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ, ಕಡಿಮೆ ನೀರನ್ನು ಬಳಸಿ ಹೆಚ್ಚಿನ ಇಳುವರಿ ಪಡಿಬೇಕು, ಇವೆರಡು ಮೇನ್ ಅದರದು. ಆಮೇಲೆ ಇದು ಒಂದು ಸೂಕ್ಷ್ಮ ನೀರಾವರಿ ಅಂದ್ರೆ ಒಂದು ಭವಿಷ್ಯದ ಒಂದು ದಿಕ್ಸೂಚಿ. ಮುಂದೆ ಇದು ಬರ್ತಾ ಬರ್ತಾ ಇನ್ನು ಜಾಸ್ತಿನೇ ಆಗುತ್ತೆ, ಅಲ್ಲಿ ಇದರಿಂದ ಒಂದು ಉಪಯೋಗ ಜಾಸ್ತಿ ಆಗುತ್ತೆ, ಇಳುವರಿ ಪ್ರಮಾಣ ಜಾಸ್ತಿ ಆಗುತ್ತೆ. ಈಗ ಬರ್ತಾ ಬರ್ತಾ ಎಲ್ಲಾ ಜಮೀನುಗಳಲ್ಲಿ ಹೋಲ್ಡಿಂಗ್ಸ್ ಕಮ್ಮಿ ಆಗಿದೆ. ಒಂದಕ್ಕೆ 100 ಎಕರೆ ಇದ್ದವರಿಗೆ 50 ಆಗಿದೆ, 50-25 ಆಗಿದೆ, ಈ ತರ ಆಗಿದೆ. ಈಗ ಪ್ರತಿಯೊಬ್ಬ ರೈತನು ನಾನು ಕಡಿಮೆ ಜಮೀನು ಇದ್ರೂ ಕೂಡ ಹೆಚ್ಚಿನ ಇಳುವರಿ ತೆಗಿಬೇಕೆಂಬುದು ಒಂದು ಉದ್ದೇಶ ಇಟ್ಟುಕೊಂಡೇ ಈ ಒಂದು ಸೂಕ್ಷ್ಮ ನೀರಾವರಿಯನ್ನು ಬಳಸಲಿಕ್ಕೆ ಶುರು ಮಾಡ್ತಾರೆ. ಈಗ ಯಾರಾದರೂ ತಮ್ಮ ಜೊತೆಗೆ ಚರ್ಚೆ ಮಾಡಬೇಕು, ವಿಷಯಗಳನ್ನು ತಿಳ್ಕೋಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನು ಕೊಡ್ತೀರಿ? ಅವಶ್ಯವಾಗಿ 9632462856. ಆತ್ಮೀರೇ ಪಾಂಡುರಂಗ್ ಜೋಶಿ ಅವರು ಹೇಳಿದಂತಹ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9636462856. ಈ ನಂಬರ್ ಅನ್ನು ಸಂಪರ್ಕ ಮಾಡಿ ಅವರ ಜೊತೆಗೆ ತಾವು ಮಾತಾಡಬಹುದು. ಒಳ್ಳೆಯದು ಪಾಂಡುರಂಗ್ ಜೋಶಿ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಮ್ಮ 4 ದಶಕಗಳ ನೀರಾವರಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಈ ಸೂಕ್ಷ್ಮ ನೀರಾವರಿ ಅನ್ನುವಂತಹ ಒಂದು ತಂತ್ರಜ್ಞಾನದೊಳಗೆ ಏನೇನು ಬದಲಾವಣೆಗಳಾಗ್ಯಾವ, ಏನೇನು ಹೊಸ ಹೊಸ ವಿಷಯಗಳನ್ನ ನಮ್ಮ ರೈತರು ಕಲ್ಕೋಬೇಕು, ಮತ್ತು ಯಾವ ರೀತಿ ಈ ಒಂದು ವ್ಯವಸ್ಥೆಯನ್ನು ಬಳಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಭವಗಳನ್ನ ತಾವು ಇಲ್ಲಿ ತನಕ ಹಂಚಿಕೊಂಡಿದ್ದೀರಿ. ನಮ್ಮ ರೈತರಿಗೆ ಇದು ಒಂದು ಒಳ್ಳೆ ಪಾಠ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಸುಸ್ಥಿರವಾದಂತಹ ಒಂದು ಇಳುವರಿ ಮತ್ತು ಅಧಿಕ ಇಳುವರಿ ಪಡೆಯುವಂತಹ ಒಂದು ನಿಟ್ಟಿನೊಳಗೆ ನಮ್ಮ ಪ್ರಯತ್ನಗಳು ಇದ್ದೇ ಇರ್ತಾವೆ. ಯಾವತ್ತು ಅಂತಹ ಪ್ರಯತ್ನದೊಳಗೆ ಸೂಕ್ಷ್ಮ ನೀರಾವರಿ ಅನ್ನೋದು ಬಹಳ ಸಹಾಯಕ ಬರುವಂತದ್ದು. ಅದಕ್ಕೆ ನಮ್ಮಲ್ಲಿ ಇರುವಂತಹ ನೀರನ್ನ ಬಹಳ ಅಮೂಲ್ಯವಾದಂತಹ ಒಂದು ಸಂಪನ್ಮೂಲ ಅದು, ಅದನ್ನ ನಾವು ಬಹಳ ಕಾಳಜಿಯಿಂದ, ಮುತುವರ್ಜಿಯಿಂದ, ವಿವೇಕದಿಂದ ಬಳಸಬೇಕಾಗ್ತದೆ. ಅದರಿಂದಾಗಿ ನಾವು ಸಾಕಷ್ಟು ಸಾಧನೆ ಮಾಡಬಹುದು. ಒಂದು ಇಳುವರಿಯನ್ನು ಹೆಚ್ಚಿಗೆ ಪಡಿಬಹುದು, ಆಮೇಲೆ ಪರಿಸರದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಬಹುದು, ನೀರಿನ ಒಂದು ಉಳಿತಾಯವನ್ನು ಮಾಡಬಹುದು, ಖರ್ಚನ್ನ ಕಡಿಮೆ ಮಾಡಬಹುದು, ಮತ್ತು ಮಣ್ಣಿನ ಆರೋಗ್ಯ ಇದು ಬಹಳ ಮುಖ್ಯವಾದಂತದ್ದು. ಈಗ ನಾವು ನೋಡ್ತಾ ಇದ್ದೀವಿ ಅಚ್ಚುಕಟ್ಟು ಪ್ರದೇಶದೊಳಗೆ ಏನು ಭತ್ತ ಬೆಳೆಯುವಂತದ್ದಿರಬಹುದು ಅಥವಾ ನೀರು ಹೆಚ್ಚಿಗೆ ಬಳಸಿ ಮಾಡುವಂತಹ ಒಂದು ಕೃಷಿ ಒಳಗೆ ಇವತ್ತು ಬರೀ ಎಲ್ಲ ಸವಳು ಜವಳು ಆಗಿ ಹಾಳಾದಂತಹ ಜಮೀನುಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂತಹ ಪರಿಸ್ಥಿತಿಯನ್ನು ನಾವು ತಂದುಕೊಳ್ಳದೆ ಇರುವುದಕ್ಕೆ ಸಾಧ್ಯ ಅದ. ಮುಂದಿನ ರೈತರು ಈ ಬಗ್ಗೆ ವಿಚಾರ ಮಾಡಿ ಸೂಕ್ಷ್ಮ ನೀರಾವರಿಯಂತಹ ಒಂದು ವಿವೇಕಪೂರ್ಣವಾದಂತಹ ಒಂದು ತಂತ್ರಜ್ಞಾನವನ್ನ ಬಳಸಿಕೊಂಡ್ರೆ ಸಾಧ್ಯ ಅದ ಅನ್ನುವಂತಹ ಅನೇಕ ವಿಚಾರಗಳನ್ನು ಹೇಳಿ ಅವರಿಗೆ ಪ್ರೇರೇಪಣೆ ಮಾಡಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈ ತನಕ ಸೂಕ್ಷ್ಮ ನೀರಾವರಿ ವಿಷಯಗಳು, ಬಳಸುವ ಪದ್ಧತಿ ಹಾಗೂ ಇತ್ತೀಚಿನ ಬೆಳವಣಿಗೆಗಳು, ಈ ಕುರಿತು ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ಪಾಂಡುರಂಗ ವಿಠಲ ಜೋಶಿ ಅವರೊಡನೆ ನಡೆಸಿದ ಮಾತುಕತೆಯ 2ನೇ ಹಾಗೂ ಕೊನೆಯ ಭಾಗವನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಗ್ಗ ಬಾರಪ್ಪ ರಾಜಣ್ಣ. ಏನ್ ನಡೆಸೇವ? ಏನಿಲ್ಲಪ್ಪ, ಸ್ವಲ್ಪ ಸ್ವಲ್ಪ ಮಳೆ ಬರ್ಲಿಕತ್ತದ, ಹಂಗೆ ಮನೆ ಕೂತಿ ನೋಡ, ಏನ್ ಕೆಲಸಗಳಾಗವಲ್ಲಯ್ಯ. ಹೌದಾ? ಶೋಭಗ್ಗ, ಒಂದು ವಿಷಯ ನಿನ್ ಜೊತೆಗೆ ಚರ್ಚೆ ಮಾಡಬೇಕು ಅಂತ ನಾ ವಿಚಾರ ಮಾಡ್ಲಿಕ್ಕೆ. ಹೌದಾ? ಯಾವ ವಿಷಯಪ್ಪ ಅದು? ಏನಂತಂದ್ರೆ ಈ ಬ್ಯಾಸಿಗೆಯೊಳಗೆ ಏನ್ ಮಳೆ ಬರ್ತದೆ ನೋಡು. ಹೌದು. ಈ ಮಳೆಗಿಂತ ಹೆಚ್ಚಿಗೆ ಗುಡುಗು ಸಿಡ್ಲು ಗದ್ದಲೇ ಹೆಚ್ಚಿಗೆ ಇರ್ತದೆ. ಗದ್ಲ ಗದ್ಲನೆ ಬಹಳ ಇರ್ತದ, ಅಂಜಿಸ್ತದಪ್ಪ ಬಹಳ. ಈಗ ಸಿಡ್ಲಿಂದ ಯಾರಿಗೆ ಅಂಜಿಕೆ ಬರುದಿಲ್ಲ ಹೇಳು? ಬಹಳ ಅಂಜಿಕೆಪ್ಪ, ಅಂಜಿಕೆ ಬರ್ಲೇಬೇಕದು ಮನುಷ್ಯಾಗ. ಹೌದಲ್ಲ, ಮನುಷ್ಯಾಗ ಅಂಜಿಕೆ ಅದ ಅಂತಾನೆ ಬದುಕ್ತಾನಪ್ಪ. ಅಂಜಿಕೆ ಇಲ್ಲ ಅಂದ್ರೆ ಏನ್ಕೇನೇನೋ ಆಗ್ತಿತ್ತೇನೋ ಆಗ್ತದ ಅಂದ್ರ ಸಿಡ್ಲು ಅಂಜಿಸ್ತದಲ್ಲ. ಅಂಜಿಸ್ತದ, ಅಂಜಿಸ್ಲೇಬೇಕದು, ಅಂಜಲೇಬೇಕು ನಾವು. ಇನ್ನೊಂದೇನ್ ಶೋಭಕ್ಕಂದ್ರೆ ಭಾಷೆಲ್ಲ ನೋಡ್ತೀವಿ, ಸಿಡ್ಲು ಹೊಡೆದು ನೋಡ್ತೀವಿ. ಹೌದು. ಅದ್ರೊಳಗೆ ಏನು ಸಾಯ್ತಾರಲ್ಲ ಹೆಚ್ಚಿನ ಜನ ರೈತರೇ. ಹೌದಪ್ಪ, ಯಾಕಂದ್ರ ಅವರು ಮುಂಜಾನೆ ಸಂತನಕ ಹೊಲ್ದಾಗೆ ಇರ್ತಾರಪ್ಪ. ಮುಂಜಾನೆ ಜಲ್ದಿ ಎದ್ದ ಊಟ ಮುಗಿಸ್ಕೊಂಡು ಅಥವಾ ಬುತ್ತಿ ತಗೊಂಡು ಹೊಲ್ದ ಕಡೆ ಹೋದ್ರ ಸಂಜೆಗೆ ಬರತಾರ ನೋಡು. ಇನ್ನು ಬ್ಯಾಸಿಗೆ ಬಹಳ ಇತ್ತು ಅಂತಂದ್ರ ಸ್ವಲ್ಪ ಮಧ್ಯಾಹ್ನದಾಗ ಬರ್ತಾರಪ್ಪ ಅವರು. ಇಲ್ಲಂತಂದ್ರೆ ಹೊಲ್ದಾಗೆ ಕೆಲಸ ಮಾಡ್ಬೇಕು, ಕೆಲಸ ಮಾಡ್ತಿರ್ತಾರೆ. ಮತ್ತೆ ಸಿಡ್ಲಲ್ಲೇ ಹೊಡೆದು ಮತ್ತ ಮಧ್ಯಾಹ್ನ ನಂತರನೇ ಈ ಗುಡುಗ ಮಿಂಚ ಶುರು ಆಗದಪ್ಪ ಆರ್ಭಟ. ಹೌದಲ್ಲ, ಮತ್ತ ಆ ಟೈಮ್ನಾಗ ಬರ್ಲಿಕ್ಕತ್ತದಂದ ಕೂಡಲೇ ಎಲ್ಲಿ ಮನೆಗೆ ಮುಟ್ಲಿಕ್ಕೆ ಆಗ್ತದ ಅವರಿಗೆ? ಆಗೋದಿಲ್ಲ, ಹೊಲ್ದಾಗೆ ಇರ್ತಾರಿಲ್ಲ. ಅದಕ್ಕೆ ಅಶೋಕ ನಂದೇನದ ಗುರ್ತನು, ಈ ಗುಡುಗು ಮಿಂಚು ಇರುವಂತ ಟೈಮ್ನೊಳಗ ನಮ್ಮ ರೈತ ಬಾಂಧವರು ಸಾರ್ವಜನಿಕರು ಕೆಲವೊಂದು ವಿಷಯವನ್ನ ನಾವು ತಿಳ್ಕೊಂಡ್ವಿ, ಅದನ್ನ ನಾವು ಪಾಲನೆ ಮಾಡಿದ್ವಿ, ಅದ್ರಾಗ ನಾವು ಇರ್ಲಿಕ್ಕೆ ವಿಚಾರ ಮಾಡಿದ್ವಿ ಅಂತಂದ್ರ ಸಿಡಿಲಿಂದ ಆಗುವಂತ ಸಮಸ್ಯೆನ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾರೆ. ಅಂತಂದ್ರೆ ನೋಡಿ ಶೋಭಕ ಏನ್ ಮಾಡ್ಬೇಕು, ಈಗ ಹೊಲ್ದಾಗ ಕೆಲಸ ಮಾಡ್ತಿರ್ತಾರೆ, ಅಥವಾ ನಾವೇ ಬಯಲು ಜಾಗದಾಗ ಹೊಂಟಿರ್ತೀವಿ ಅಂತ ಇಟ್ಕೋ. ಈಗ ಗುಡುಗು ಸಿಡ್ಲು ಮಳಿ ಬರೋದು ಗುರ್ತಾಗ್ತದೆ, ಗುಡುಗುಡುಗುಡುಗು ಶುರು ಆಗ್ತದ, ಗಾಳಿ ಚಾಲು ಆಗ್ಬಿಡ್ತದಪ್ಪ. ಹೌದಲ್ಲ, ಅವಾಗ ನಮ್ಗೆ ಗುರ್ತಾಗ್ತದೆ, ಮಾಡಿ ಬರ್ತದೆ, ಗಾಳಿ ಚಾಲು ಆಗ್ತದೆ, ಗುಡುಗು ಚಾಲು ಆಗ್ಬಿಡ್ತದೆ. ಅವಾಗ ಏನ್ ಮಾಡ್ಬೇಕು, ನಾವು ಖುಲ್ಲಾ ಜಾಗದಾಗ ಇದ್ವಿ ಬಯಲ್ನಾಗ ಇದ್ವಿ ಅಂತಂದ್ರ ತಗ್ಗ ಜಾಗ ಹುಡ್ಕೊಂಡು ತಗ್ಗಿನ ಜಾಗದಾಗ ಹೋಗಿ ಕೂಡ್ಬೇಕು. ಎಲ್ಲಿ ತಗ್ಗಿರ್ತದ ಅಲ್ಲಿ ಹೋಗಿ ಕೂಡ್ಬೇಕು ಬಯಲ್ ಜಾಗದಾಗ. ಇನ್ನು ನೀ ಅಂತ ಅಲ್ಲಿ ತಗ್ಗ ಇದ್ದಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು? ಹೌದು, ಯಾಕಂದ್ರೆ ನೀ ಪ್ರಶ್ನೆ ಕೇಳಿದ್ರೆ ಮತ್ತೆ ಯಾಕಂದ್ರೆ ಹೊಲ ಅಂದ್ಕೊಳ್ಳೆ ಪುರ ಬಯಲ ಇರ್ತದಪ್ಪ, ಬಟ ಬಯಲ ಮಾಡಿರ್ತಾರಲ್ಲಿ ಕಿಲೋಮೀಟರ್ ಗಟ್ಟಲೆ ಏನಂತಂದ್ರೆ ಬಯಲ ಇರ್ತದೆ, ಅಲ್ಲಿ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ತಜ್ಞರು ಏನ್ ಹೇಳ್ತಾರೆ ಅಂತಂದ್ರೆ ಏನಂತಾರೆ, ಎಲ್ಲಿ ನಾವ್ ಇರ್ತೀವಿ ಅಲ್ಲಿ ಎರಡು ಮೊಳಕಾಲ ಇರ್ತಾವಲ್ಲ, ಮೊಳಕಾಲೊಳಗ ನಮ್ ತಲೆ ಬಗ್ಗಿಸಿ ಕೂಡ್ಬೇಕು. ಓಹೋ, ಮೊಳಕಾಲೊಳಗ ತಲೆ ಹಾಕೊಂಡು ಕೂಡ್ಬೇಕು ಅಂದ್ರೆ ಮೊಳಕಾಲ ಮೇಲೆ ಆಗ್ಬೇಕು, ತಲೆ ಕೆಳಗಾಗಬೇಕು. ಹಂಗಾದಾಗ ಸಿಡ್ಲು ಹೊಡೆದು ಬಹಳ ಕಡಿಮೆ, ಸಿಡ್ಲು ಹೊಡೆದ್ರೆ ಏನದ ಮೆದುಳಿಗೆ ಹೃದಯಕ್ಕೆ ಸಾಕಷ್ಟು ಹಾನಿ ಆಗ್ತದ, ಅವಾಗ ಆ ನಮ್ಮ ತಲೆ ಏನದಲ್ಲ ಅದಕ್ಕೆ ಸಿಗೋದಿಲ್ಲ ಅಂತೇಳಿ ಒಂದವರು ವಿಚಾರ. ಇನ್ನೊಂದೇನಂದ್ರ ನಾವು ಮರಗಳಿರುವಂತ ಜಾಗದಾಗ ಇದ್ವಿಪ್ಪ, ಅರಣ್ಯದಾಗಿದ್ವಿ. ಇದಂತೂ ಬಹಳ ಜನ ಮಾಡ್ತಾರ ನಮ್ಮಲ್ಲಿ, ಏ ಸರ ಹೇಳಿದ್ರು ರೈತರು ಏನ್ ಮಾಡ್ತಾರ, ಮಳೆ ಶುರು ಆದ ಕೂಡಲೇ ಗಿಡದ ಕೆಳಗೆ ಹೋಗ್ಬಿಡ್ತಾರಪ್ಪ. ಒಂದು ಗಿಡದ ಕೆಳಗ, ಇನ್ನೊಂದು ಏನಂತಂದ್ರೆ ಅರಣ್ಯದಾಗ ಇದ್ರಂತ ಬಹಳ ಗಿಡಗಳು ಇರ್ತಾವ, ಸಾಲಿಗೆ ಸಾಲ್ ನೀ ಹೇಳ್ದಂಗ ಗಿಡದ ಕೆಳಗೆ ಹೋಗಿ ನಿಂತ್ರ. ಆದ್ರೆ ಅವ್ರೇನ್ ಹೇಳ್ತಾರಂದ್ರ ಮೊದಲಿಗೆ ಏನ್ ಕೆಲಸ ಮಾಡಬೇಕು, ಗುಡುಗು ಮಿಂಚು ಮಳಿ ಶುರು ಆಯ್ತಂದ್ರ ಗಿಡಗಳ ಬಿಟ್ಟು ಹೊರಗೆ ಬಯಲು ಜಾಗ ಬರ್ಬೇಕು ಓಡ್ಕೊಂಡು, ಗಿಡದ ಕೆಳಗೆ ತಪ್ಪಿನೂ ನಿಂತಿರ್ಬೇಡ. ಈಗ ರೈತರಷ್ಟೇ ಅಲ್ಲ, ದೊಡ್ಡೂರಾಗ ಸಹಿತ ಇರುವಂತವ್ರು ಗಾಡಿ ಮೇಲೆ ಹೊಂಟ್ರ ಅಂತ ಇಟ್ಕೋ, ಮಳಿ ಶುರು ಆಯ್ತು ಅಂದ್ರೆ ಏನು ಒಂದ್ ಗಿಡದ ಕೆಳಗೋ ಗಾಡಿ ನಿಂದ್ರೆ ಸಿಂತ ಬಿಡು. ಹೌದು, ಎಲ್ಲರ ಹಂಗೆ ಆಮೇಲೆ ಎಲ್ಲರಿಗೂ ಗೊತ್ತದೆ ಗಿಡದ ಕೆಳ ನಿಂದಿರಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತದೆ, ಮತ್ತಲ್ಲೇ ಹೋಗಿ ನಿಂತ್ಕೊಳ್ಳೋದು. ಅದಕ್ಕ ಇಲ್ಲಿ ತಾನೆ ಏನ್ ಮಾಡಿವಿ ಮಾಡಿವಿ, ಇನ್ಮೇಲೆ ಅದನ್ನ ಮಾಡೋದು ಬೇಡ. ಖರೇನೆ, ಮೈ ತೊಯ್ದು ತೊಯ್ಲಕ್ಷ ಬೇಕ ಖರೇನೆ. ಏನಾಗ್ತದ, ಮನೆಗೆ ಹೋಗಿ ಬಟ್ಟೆ ಬದಲ. ಹೌದು ಹೌದು, ಬಹಳ ಆದ್ರೆ ಏನು ಕೆಮ್ಮು ನೆಗಡಿ ಬರ್ತದೆ. ಅದೆಷ್ಟು ದಿವಸ ಇರ್ತದೆ? ಒಂದ್ ವಾರ ಅಷ್ಟೇ, ಅದಾದ್ರೆ ನಾರ್ಮಲ್ ಆಗ್ತದ. ಅದಕ್ಕೆ ಮೈ ತೊಯ್ದ್ರು ಪರವಾಗಿಲ್ಲ, ಗಾಡಿ ಮೇಲೆ ಉಂಟು ಹಂಗ ಮನೆಗೆ ಬಂದ್ ಬಿಡೋದು, ಇಲ್ಲಾಂದ್ರೆ ಬಯಲು ಜಾಗ ಬಂದು ನಿಂತು ಬಿಡೋದು. ಅದಕ್ಕೆ ಒಟ್ಟ ಗಿಡಗಳ ಕೆಳಗ್ ಹೋಗಿ ನಿಂದಿರ್ಬೇಡ್ರಿ, ಯಾಕಂತಂದ್ರ ಸಿಡ್ಲು ಹೊಡಿತು ಅಂತಂದ್ರ ಹಸಿ ವಸ್ತುಕ್ಕೆ ಮೊದಲು ಹೊಡಿತು ಅಂತ. ಗಿಡಗಳ ಹಸಿ ವಸ್ತು ಹಸಿ ಇರ್ತದ, ಆಮೇಲೆ ಎತ್ತರಕ್ಕೆ ಯಾವ್ದಿರ್ತದ ಅದಕ್ಕೆ ಬರ್ತದೆ, ಅದು ಕೊಡಿತು. ಬಯಲು ಜಾಗದಾಗ ಅದು ಎತ್ತರ ಇರ್ತದ, ಅದು ಕೊಡಿತದ, ಮತ್ತ ಅದ್ರ ಕೆಳಗೆ ಏನ್ ಇರ್ತದ, ನಾವ್ ನಿಂತಿರ್ತೀವಿ. ಜಾನುವಾರುಗಳು ಕಟ್ಟಿರ್ತಾರಪ್ಪ ಹೊಲದಾಗ, ಎತ್ತುಗಳು ಕೆಲಸ ಮಾಡಿ ದಣದಿರ್ತಾವ ಅಂತ ಹೇಳಿ ನೆರಳಿಗಂತ ಕಟ್ಟಬಿಡ್ತಾರೆ. ಆ ಗುಡುಗು ಮಿಂಚು ಬರ ಮುಂದಾಗ ಅದ್ರ ಲಕ್ಷಣ ಬರಂಗಿಲ್ಲ, ತಾವು ಅಲ್ಲಿ ನಿಂತಿರ್ತಾರ, ದನಕಳಗೂ ಅಲ್ಲಿ ನಿಂದಿರ್ಸಿರ್ತಾರ. ಅದಕ್ಕ ತಾವು ನಿಂದ್ರದ ಬೇಡ, ಹೌದು ದನಕರಗಳು ನಿಂದ್ರದ ಬೇಡ. ನೀವು ಹೊಂಟ್ರಿ ಅಂತಂದ್ರ ದನಕರಗಳನ್ನ ಹಗ್ಗ ತಗೊಂಡು ಹಂಗೆ ತಗೊಂಡು ಎಲ್ಲರೂ ಕಲ್ತ ಬಯಲ ನಿಂತು ಬಿಡು ತಗ್ ಜಾಗದಾಗ. ಬಯಲ್ ಬೇಡ ಅಂತಂದ್ರ ತಗ್ ಜಾಗದಾಗ ನಿಂತು ಬಿಡು. ಏನು ಹಿಂಗ್ ಮಾಡಿದ್ರ ನಾವು ಸಿಡ್ಲು ನಮ್ ಬಿಡೋದನ್ನ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ. ಇನ್ನೊಂದು ನಮ್ಮ ಕುರಿಗಾಯಿ ಮಂದಿ, ಹೌದು ಕುರಿಗಳು ತಗೊಂಡು ಹೊಂಟಿರ್ತಾರೆ, ಹೋಗ್ತಿರ್ತಾರಲ್ಲ ಕುರಿ ಮಂದಿ ಇರ್ತಾರೆ. ಅವಾಗ ಏನಂತಾರ, ಸಿಡ್ಲು ಬಡ್ಲಿಕ್ಕೆ ಶುರು ಆಯ್ತು ಅಥವಾ ಸಿಡ್ಲು ಬರುವಂತ ಲಕ್ಷಣ ಕಾಣಿಸ್ಕೊಳಂತು ಅಂತಂದ್ರ ಆ ಕುರಿ ಮಂದಿ ಒಳಗ ನಾವು ಕೂತ್ಕೊಳ್ಬೇಕು, ನಿಂದ್ರಬಾರ್ದಂತ. ಅಂದ್ರೆ ಕುರಿಕಿಂತ ಎತ್ತರ ಆಗಿರಬಾರ್ದು. ಬರಬರ್ ಹೇಳಿದ್ರು ನೋಡಿ, ಯಾಕಂದ್ರೆ ಕುರಿಕಿಂತ ಎತ್ತರ ಇದೆ ಅಂತ ಇಟ್ಕೋ, ಸಿಡ್ಲು ಹೊಡೆದಿತ್ತಂದ್ರೆ ಎತ್ತರ ಕೊಡಿತದೆ ಹೊಡಿತದೆ. ಮತ್ತೆ ಅದಕ್ಕೆ ಅವ್ರ ಅದ್ರ ಒಳಗ್ ಕೂಡ್ರಿ, ಕುರಿಗಿಂತ ಕೆಳಗೆ ನಿಮ್ ತಲೆ ಮಾಡ್ಕೊಂಡು, ಆಗಲೇ ಹೇಳ್ದಲ್ಲ ಎರಡು ಮೊಳಕಾಲು ನೋಡು ಅಂತೇಳಿ, ಹಂಗ ತಲೆ ಮಾಡ್ಕೊಂಡು ಕುರಿ ಮಂದಿ ಒಳಗ್ ಕೂತು ಬಿಡು. ಹಿಂಗಾದ್ರೆ ಏನಾಗ್ತದೆ ಅಂತಂದ್ರ ನಾವು ಸಿಡ್ಲು ಹೊಡೋದ್ರಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದೇನ್ ಶೋಭಕ, ಕೆಲವರು ಈಜಾಡ್ತಿರ್ತಾರೆ ಬಾವ್ಯಾಗೋ ಕೆರೆನೋ ಹಳ್ಳನೋ. ಹೌದೌದು, ಈಜಾಡ್ತಿರ್ತಾರೆ. ಬ್ಯಾಸಿಗೆ ಕೂಡಲೇ ಹಳ್ಳಿ ಊರಾಗ ಹಳ್ಳಿಗಳು ಇದ್ದು ಅಂತಂದ್ರೆ ಅಲ್ಲೇ ಹೋಗ್ಬಿಡ್ತಾವಪ್ಪ ಹುಡುಗರೆಲ್ಲ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಅಂತ ಇಟ್ಕೊಂಡು ದೊಡ್ಡ, ಅಲ್ಲೂ ಈಜಾಡ್ತಿರ್ತಾರೆ. ಈ ಸಿಡ್ಲು ಮಳಿ ಬರುವಂತ ಟೈಮ್ನೊಳಗ ಕೂಡ್ಲೇ ನೀರಾಗಿದ್ ಹೊರಗೆ ಬರ್ಬೇಕು, ನೀರಾಗ ನೀರಾಗಿರಬಾರ್ದು, ಯಾಕಂದ್ರೆ ನೀರಿಗೆ ಹೊಡೆದ. ಹೌದು, ಹೊರಗೆ ಬರ್ಬೇಕು. ಇನ್ನೊಂದು ಶೋಭಕ, ಈ ವಿದ್ಯುತ್ ಕಂಬ ಇರ್ತಾವ, ಎಲೆಕ್ಟ್ರಿಕ್ ಟವರ್ ಇರ್ತಾವ, ಮೊಬೈಲ್ ಟವರ್ ಇರ್ತಾವ, ಟ್ರಾನ್ಸ್ಫಾರ್ಮರ್ ಇರ್ತಾವ, ಇವೆಲ್ಲ ನಮ್ಮ ರೈತರು ಸುತ್ತಮುತ್ತ ಇರವೆ ಅದ್ರ ಸನಿ ಹೋಗ್ಬಾರ್ದಂತ್ರು. ಅದು ಹತ್ತಿರ ಕರೆಂಟ್ ಬರೋದು, ಹೆವಿ ಕರೆಂಟ್ ಅಲ್ಲೇ ಇರ್ತದ, ಅಲ್ಲೇ ಇರ್ತದೆ ಅದು ಕರೆಂಟ್ ಇದು ಕರೆಂಟ್ ಎರಡು ಸೇರಿ ಹೊಡಿತದ್ರೆ ಮುಗಿತು, ಕತ್ತಿನ ಮುಗಿತಲ್ಲ. ಇದರಿಂದ ದೂರ ಇರ್ಬೇಕು. ಇನ್ನು ತಂತಿ ಬೇಲಿ, ಈ ಬಟ್ಟೆ ಹಾಕಲು ಕಟ್ಟುವಂತ ತಂತಿ. ಹೌದೌದು. ಈಗ ನೀವೇನ್ ಮಾಡಿದ್ರಿ, ಮಳೆ ಬರೋ ಮುಂದೆ ಬಟ್ಟೆ ಒಣಗ್ತಾವ ಅಂತ ಹೋಗಿ ಅದೇ ಟೈಮ್ನಾಗ ತರ್ಲಿಕ್ ಹೋಗಿರ್ತೀವಿ. ಆ ತಂತಿನೇ ಕಟ್ಟಿರ್ತೀವಿ ನಾವು ಬಟ್ಟೆ ಒಣಗ ಹಾಕ್ಲಿಕ್ಕೆ. ಹೌದಲ್ಲ, ಅದನ್ನ ತಗೊಂಡ್ಬರ್ಲಿಕ್ಕಂತ ಹೋಗ್ತೀವಪ್ಪ. ಆ ಟೈಮ್ನಾಗ ಜಲ್ದಿ ತೆಗ್ಲಿಕ್ಕೆ ಆಗೋದಿಲ್ಲ, ಸಿಕ್ಕಿಬಿಡ್ತದ. ಅದಕ್ಕ ಒಣದ್ರ ಬಟ್ಟೆ ನೋಡಲಿಕ್ಕೆ ಏನ್ ಬರ ಬಿಡ್ತದ, ಮನೆ ದುನಿಯದ ಬಟ್ಟೆ ಇರ್ತದ, ಇನ್ನೊಂದು ಬಟ್ಟೆ ಹಾಕೊಂಡ್ರೆ ಆಯ್ತು, ಇಲ್ಲಾಂದ್ರೆ ಹಸಿ ಬಟ್ಟೆನೆ ಹಾಕೊಂಡ್ರೆ ಒಂದ್ ದಿವಸಕ್ಕೆ ಬಾ. ಅದೇ ಮತ್ತೆ ನೆಗಡಿ ಶೀತ ಆತ ಅದಕ್ಕಿಂತ ಹೆಚ್ಚಿಗೆ ಏನಾಗೋದಿಲ್ಲ. ಅಂದ್ರ ನಾವು ಮುಂದೆ ಏನಾಗ್ತದ ಅಷ್ಟೇ ವಿಚಾರ ಮಾಡಬೇಕು, ಇದಕ್ಕಿಂತ ಹೆಚ್ಚಿಗೆ ಏನಾಗುತ್ತೆ ಏನಾಗೋದು. ಅದ್ ಸಿಡು ನೋಡಿತು ಅಂದ್ರೆ ಆಗ್ಬಾರ್ದಾಗ್ತದೆ. ಅದಕ್ಕ ಆ ಒಂದು ಬಟ್ಟೆ ಹಾಕೋದ್ರಿಂದ, ಬಟ್ಟೆ ತೆಗೆಯೋದ್ರಿಂದ ದೂರ ಇರ್ಬೇಕು. ಇನ್ನೊಂದೇನಂದ್ರ, ನೀ ಮಾಡ್ತಿರ್ದ ಕೆಲವೊಂದ್ಸಲ ಏನದು, ಈ ಮಳಿ ಬರೋ ಮುಂದ ಮ್ಯಾಲಿಂದ ಸ್ವಚ್ಛ ಆಗ್ತದ ಮಾಳಿಗೆ ಅಂತ ತಿಳ್ಕೊಂಡು ಸ್ವಚ್ಛ ಮಾಡೋದು. ಮಳಿ ಬರೋ ಮುಂದೆ ಮಳಿ ಬರೋ ಲಕ್ಷಣ ಕಾಣಿಸ್ತಂದ್ರೆ, ಯಾಕಂದ್ರ ಅವಾಗ ಧೂಳಿಗಳು ಬಿದ್ದಿರ್ತಪ್ಪ, ನೀರು ಹರಿದು ಹೋಗ್ಲಿ ಅನ್ನೋ ನೀರು ಕೊಡ್ತಿ ಇರ್ತದ. ಆದ್ರ ಇವ್ರೇನ್ ಹೇಳ್ತಾರ ತಜ್ಞರು ಅಂದ್ರ, ಅಂತ ಟೈಮ್ನಾಗ ಮಾಳಿಗೆ ಮೇಲೆ ಹಾಕಿರ್ಬೇಕು, ಖುಲ್ಲ ಜಾಗದಾಗ ಇರ್ಬೇಡ್ರಿ ಅಂತ ಹೇಳ್ತಾರ. ಬರೋಬರ ಬಿಡು. ಹಾ, ಇನ್ನೊಂದ್ ಏನ್ ಹೇಳ್ತಾರ, ನಿಮ್ ಮಳಿ ಬರೋದು ಇನ್ನೊಂದು ಮಾಡ್ತಿ. ಮತ್ತೇನ್ ಮಾಡ್ತೀನಪ್ಪ, ಕಿಡಕಿ ಮೇಲೆ ಕೂಡ್ತಿ? ಹೆಂಗ್ ಮಳೆ? ಕಿಡಕಿ ಒಂದ ಅಷ್ಟೇ ಅಲ್ಲ, ಮಳೆ ಬರ್ಲಿಕ್ಕೆ ಹೊರಗೆ ಸಹಿತ ಬಂದ್ ನಿಂತು ಬಿಡ್ತೀವಪ್ಪ ನೋಡ್ಲಿಕ್ಕೆ. ಅದಕ್ಕೆ ಅವ್ರ ಏನ್ ಹೇಳ್ತಾರ, ಈ ಕಿಟಕಿ ಬರ್ ನಿಂತಿರ್ಬೇಡ್ರಿ, ಬಾಗಿಲಾಗ ನಿಂತಿರ್ಬೇಡ್ರಿ, ಮನೆ ನಡು ನಿಂದಿರಿ. ಬಹಳ ಸಿಡಲ್ ಹೊಡ್ಲಿತ್ತು ಅಂತ ಇಟ್ಕೊ, ಅದ್ ಎಷ್ಟೊತ್ತ ಸ್ವಲ್ಪ ಹೊತ್ತಿರ್ತದೆ. ಮನೆ ನಡು ಇರಿ ಅಂದ್ರೆ ಸಿಡಲ್ ಹೊಡೋ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಇವ್ರು ಹೇಳಿತಾರ. ಇನ್ನ ಇನ್ನೊಂದು ಮಾಡ್ತೀನಿ, ಮತ್ತೊಂದ ಏನ್ ಮಾಡ್ತೀನಿಪ್ಪ, ಏ ಮಳೆ ಹೊಂಟಿರ್ತದ, ಗುಡು ಹೊಂಟಿರ್ತದ, ಖಾಲಿ ಇರ್ತದೆ, ಏನ್ ಮಾಡ್ತೀವಿ? ಏನ್ ಮಾಡ್ತೀನಿ? ಫೋನ್ ಮಾಡ್ತೀವಿ. ಹೌದಪ್ಪ, ನಮ್ಮೂರ್ನ ಕಾಳಜಿ ಮಾಡ್ಬೇಕಿಲ್ಲ. ಮತ್ತೆ ನಮ್ಮಲ್ಲಿ ಮಳೆ ಗುಡುಗ ಮಿಂಚೆ ಚಾಲು ಆಗಿರ್ತದಪ್ಪ, ನಮ್ಮವ್ರು ಬೇರೆ ಎಲ್ಲೋ ಇರ್ತಾರಪ್ಪ, ಅವ್ರಿಗೊಂದ್ ಸ್ವಲ್ಪ ಹೇಳಬೇಕಲ್ಲ. ಮತ್ತೆ ಮೊದಲು ನಿನ್ನ ನೀ ಕಾಳಜಿ ಮಾಡ್ಕೊಂಡು ಬಂದಿದ್ದೆ, ಆಮೇಲೆ ಮಾಡು. ಹಂಗಾಗಂಗಿಲ್ಲ ರಾಜಣ್ಣ. ಆದ್ರ ತಜ್ಞರು ಏನ್ ಹೇಳ್ತಾರಂದ್ರ, ಈ ಗುಡುಗು ಮಿಂಚು ಬರುವಂತ ಟೈಮ್ನಾಗ ಫೋನ್ ಮೇಲೆ ಮಾತಾಡ್ಬೇಡ್ರಿ, ಅದು ಮೊಬೈಲ್ ಫೋನ್ ಇರ್ಲಿ, ಲ್ಯಾಂಡ್ ಲೈನ್ ಇರ್ಲಿ, ಯಾವ್ದೇ ಇರ್ಲಿ, ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಮಾಡ್ತೀನಿ, ಮತ್ತೊಂದು ಹೇಳ, ಮೊಬೈಲ್ ಚಾರ್ಜಿಗೆ ಹಚ್ಚಿ. ಚಾರ್ಜಿಗೆ ಹಚ್ಚಿರ್ತದ ಬಿಡು, ಆ ಟೈಮ್ ಚಾರ್ಜಿಗೆ ಹಚ್ಚಬೇಡ್ರಿ, ಯಾಕಂದ್ರೆ ಅದು ಹೇಳುದು ಅದು ಬ್ಲಾಸ್ಟ್ ಆಗ್ತದೆ. ಅದ್ರ ಜೊತೆಗೆ ಮತ್ತೆ ಸುತ್ತಮುತ್ತ ಇದ್ದವ್ರಿಗೆ ಆಗೋದಿಲ್ಲ. ಆಮೇಲೆ ಇನ್ನೊಂದು ವಿಶೇಷ, ಮತ್ತೊಂದೇನದು, ಈಗ ಮಂದಿ ಕಾರ್ನಾಗ ಹೊಂಟಿರ್ತಾರ, ಕಾರ್ ಇದ್ದವ್ರು, ಅವಾಗ ಗುಡುಗು ಮಿಂಚು ಮಳಿ ಸುರೈತ ಅಂತ ಇಟ್ಕೋ, ಈ ಗ್ಲಾಸ್ ಮುಚ್ಕೋಬೇಕಂತ, ಓಪನ್ ಇರಬಾರ್ದು, ಮುಚ್ಕೊಂಡು ಹೋಗ್ಬೇಕು ಅಂತಂದ್ರೆ ಸುರಕ್ಷಿತವಾಗಿರುವಂತದ್ದು ಅಂತ ಹೇಳ್ತಾರೆ. ಇನ್ನೊಂದೇನಂತಂದ್ರೆ, ಅಂತ ಸಂದರ್ಭದೊಳಗ ಈ ಕಿಟಕಿಯೊಳಗೆ ಕೈ ಇಟ್ಕೊಂಡು ಕೊಡೋದಲ್ಲಿ ಆ ಕಾರಿನ ಬಾಡಿ ಇರ್ತಲ್ಲ, ಬಾಡಿ ನಾವು ಟಚ್ ಆಗ್ಬಿಡೋದು, ನಡು ಸೀಟ್ ಮೇಲೆ ಕೂತು ಬಿಡಬಹುದು ಅಂತಂದ್ರೆ ನಾವು ಸೇಫ್ ಆಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಕಂಪ್ಯೂಟರ್ ಚಾಲು ಮಾಡಬಾರ್ದು, ಕಂಪ್ಯೂಟರ್ ದೂರ ಇರ್ಬೇಕು. ಆಮೇಲೆ ಮನಿ ಕಾಂಕ್ರೀಟ್ ಗೋಡಿ ಇರ್ತಾವ, ಗೋಡಿ ಹಚ್ಕೊಂಡು ಕೂಡಬಾರ್ದಂತ, ಟೇಕ್ ಹಚ್ಕೊಂಡು ಕೂಡೋದಿಲ್ಲ. ಬಾಳೆ ಹೇಳಿಕತ್ತಪ್ಪ ನೀನು, ಮನೆಗೆ ಏನ್ ಬರ್ತದಪ್ಪ ಅದು? ತಜ್ಞರು ಹೇಳಿತಾರ, ನಾ ಹೇಳಿಲ್ಲ. ಆಯ್ತು ಬಿಡು, ನೀನ್ ಅನಿಮೇಲ್ ಸಿಟ್ಟು ಮಾಡ್ಕೋಬೇಡ. ಇಲ್ಲ ಬಿಡು, ಕೇಳೋಣ ಅಂತ. ಅದಕ್ಕೆ ಟೊಂಕ ಹೋದ್ರ ಸರಾಸರಿ ವಿಚಾರ ಮಾಡಿ ಹೇಳಿರ್ತಾರ ಬಿಡು, ಹೇಳೋ. ನೀ ಟೊಂಕ ಹೋದ್ರಂಗ ಗಾಡಿ ಹಚ್ಕೊಂಡು ಕೂತ್ರಿ, ಏನ್ ಮಾಡುದು? ಎಲ್ಲಿ ನಟ್ ನಡ್ಬರ್ ಕೂಡ್ತಾರಪ್ಪ ಮಂದಿ, ಗಾಡಿ ಹಚ್ಕೊಂಡೇ ಕೂಡ್ತಾರ. ಅವ್ರೇನ್ ದಿನ ಕೂಡಲಿದ್ದಾರೆ? ಇಂಥ ಟೈಮ್ ನಾಗ ಕೂಡಬಾರ್ದು. ಗುಡುಗು ಸಿಡ್ಲು ಮಳೆ ಬರೋ ಟೈಮ್ನಾಗ ಪೂರಾ ಮಳೆಗಾಲ ಶುರು ಆದ್ಮೇಲೆ ಅಂತ ಟೈಮ್ನಾಗ ಗುಡುಗು ಸಿಡ್ಲು ಇರೋದಿಲ್ಲ, ಇರಂಗಿಲ್ಲ. ಈ ಬ್ಯಾಸಗಿ ಟೈಮ್ನಾಗ ಹೆಚ್ಚಿಗೆ ಇರ್ತದೆ. ಹೌದು, ಯಾವಾಗ ಗುಡುಗು ಸಿಡ್ಲು ಆಗ್ತಿರ್ತದೆ ಅವಾಗ ನಡು ಕೂತ್ ಬಿಡೋದು ಅಷ್ಟೇ. ಎಷ್ಟೊತ್ತ? ಐದತ್ತ ಹದಿನೈದು ನಿಮಿಷ, ಇಪ್ಪತ್ತು ನಿಮಿಷ, ಅಷ್ಟು ಕೂಡ್ಲಿಕ್ಕೆ ಆಗೋದಿಲ್ಲ. ಈ ವಿಷಯವನ್ನ ಇರ್ತಾರ ನೋಡಿ ಶೋಭಕ, ಇವು ನಮಗ ಯಾರು ಹೇಳಬಂದಿರ್ತದೆ, ಏನ್ ಹೇಳ್ತಾರೆ ಬಿಡಪ್ಪ ಅಂತ ಅನ್ನಂಗ ಆಗ್ತದೆ. ಬಹಳ ಲೈಟ್ ತಗೋತೀವಿ. ಆದ್ರ ನಾನದನ್ನು ಇಂಥವನ್ನ ನಾವು ತಿಳ್ಕೊಂಡಿವಿ, ನಾವು ತಿಳ್ಕೊಂಡ್ರೆ ಬೇರೆ ತಿಳಿಸಿ ಹೇಳಿದ್ವಿ ಅಂತಂದ್ರೆ ನಾವು ಜೀವ ಉಳಿಸಬಹುದಲ್ಲ. ಖರೇನೆ, ಎಷ್ಟೋ ಮಂದಿಗೆ ಒಂದು ತಿಳುವಳಿಕೆ ಕೊಟ್ಟಂಗ ಆಗ್ತದ, ಅದ್ರಲ್ಲಿ ಸ್ವಲ್ಪ ಆ ಟೈಮ್ನಾಗ ಒಂದ್ ಸ್ವಲ್ಪ ಒಂದು ವಿಚಾರ ಬಂದಿರ್ತದ ಅವರಿಗೆ, ಮಾಡಬಾರ್ದು ಅನ್ನೋದೊಂದು ವಿಚಾರ ಬರ್ತದ. ಶೋಭಕ್ಕೆ ಹೇಳಿದ್ರು ಅಂತ ಅನ್ನಂಗ ಆಗ್ತದೆ. ಗಿಡ ಹೋಗ್ಲಿಕ್ಕೆ ಹತ್ತಿದ್ರಂದ್ರೆ ಹೇ ಬೇಡ ಅಂದ್ರಪ್ಪ, ಸುಮ್ನೆ ಬೇಡ, ಇಲ್ಲ ಕ್ಯಾಕ್ ಕೂತ್ ಬಿಡಮ್ ಅಂತ ಅನ್ನಂಗ ಆಗ್ತದೆ. ಅದಕ್ಕೆ ಇಂತ ಕೆಲವೊಂದು ವಿಷಯಗಳು ಇರ್ತಾವ ಶೋಭಕ. ಕೆಲವರು ಸ್ವಾರ್ಥ ಇರ್ತಾರೆ, ತಮ್ಮಷ್ಟು ತಾವ ಇಟ್ಕೊಂಡ್ ಬಿಡ್ತಾರ. ಹೌದು, ಬೇರೆಯವ್ರಿಗೆ ಹೇಳೋದೇ ಇಲ್ಲ. ನಾನು ಹಂಗಾಗ್ಬಾರ್ದು. ಹೌದು, ಇಂತ ವಿಚಾರಗಳು ಏನಿರ್ತಾವಲ್ಲ, ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ವಿಚಾರಗಳು ಮೊದ್ಲು ಹೇಳ್ಬೇಕಪ್ಪ. ಹೌದು, ಯಾರು ಬೆಟ್ಟ ಹಾಕ್ತಾರ ಅವರ ನೀವು ಸುಮ್ ಹೇಳ್ಕೊತ ಹೋಗ್ಬಿಡೋದು. ಆಮೇಲೆ ಸಣ್ಣವರಿರ್ಲಿ ದೊಡ್ಡವರಿರ್ಲಿ ವಯಸ್ಸಾದವರಿರ್ಲಿ ಎಲ್ಲರೂ ಇರಬೇಕು. ನೋಡಪ್ಪ ಹಿಂಗೀಗದ ಮಣ್ಣನ್ನು ಗುರ್ತಾಯ್ತಾ, ಅದಕ್ಕೆ ಹಿಂಗ್ ಮಳೆ ಹೊಂಟ ನೀವು ಮೊದಲು ಗಿಡದ ಕೆಳ ನಿದಿರ್ಬೇಡ್ರಿ. ಈಗ ಮನೆಗೆ ಎಲ್ಲರೂ ಹೊರಗೆ ಹೋಗ್ತಿರ್ತಾರೆ, ಗಾಡಿ ಮೇಲೆ ಹೋಗ್ತಾರೆ, ಬರ್ತಿರ್ತಾರ, ಹೊಲಕ್ ಹೋಗ್ತಾರ, ಬರ್ತಾರ, ದನಗಳು ತಗೊಂಡು ಹೋಗ್ತಾರ, ಬರ್ತಾರ, ಎಲ್ಲಾನು ಇನ್ನ ಹೇಳಿ ನಿಲ್ಲಿತಾನ. ಇವ್ ದಿವಸ ನಮ್ಗೆ ಆಗವೇ ಆಗ್ಲಾರ್ದಂತ ಯಾವ ಇಲ್ಲ. ಹೌದು, ಆ ಪ್ರಸಂಗದಾಗ ನಾವು ಸ್ವಲ್ಪ ಶಾಣೆ ಆದ್ವಿ, ಸ್ವಲ್ಪ ನಾವು ತಿಳ್ಕೊಂಡು ಕೆಲಸ ಮಾಡಿದ್ವಿ ಅಂತಂದ್ರ ಆಗೋ ಅನಾಹುತ ಏನಿರುತ್ತೆ ನೋಡು, ಸರಳ ತಪ್ಪಿಸಿದಂಗೆ ಆಗ್ತದೆ. ನಡ್ಲವೇನ ಟೈಮ್ ಆದಂಗಾಯ್ತು, ನಡೀತಿದೆ. ಮತ್ತ ಗುಡುಗ ಮಿಂಚ ಏನದ ನೋಡ್, ಮತ್ತೆ ಹೊರಗ ಹಂಗ ಹೋಗ್ತಿದೆ, ಸ್ವಲ್ಪ ಬಿಟ್ಟು ಹೋಗ್ತಿದೆ. ಏನ್ ನೋಡಿ ಹೋಗ್ತೀನಿ ಅಲ್ಲ, ಮತ್ತ ತಲೆನೋದಾಗ ಆಗ್ಲಿತ್ತಿದ್ದು. ಹೌದಾ, ಹಂಗೆ ಹೇಳಲ್ಲ, ಈ ಸುತ್ತಿ ಬಳಸಿ ಯಾಕೆ ಮಾತಾಡ್ಲಿಕ್ಕೆ ನೀ ಏನು ವಿಚಾರ ತೆಗಿಲಾಗಿದ್ದೀ? ಅದಕ್ಕೆ ಬೇರೆ ಬೇರೆ ವಿಚಾರ ಹೇಳಿಕತ್ತಿದ್ದಪ್ಪ, ಕೇಳ್ಕೊತ. ಶುಂಠಿ ಗಿಂಟಿ ಹಾಕಿ ಏನ್ರ ಚಾ ಮಾಡಿದ್ರ? ಆಯ್ತು, ಚಾ ಮಾಡ್ತೇನೆ ಅಂತ, ಶುಂಠಿ ಹಾಕಿನ ಮಾಡ್ಕೊಡ್ತೀನಿ ಅಂತ, ಒಂದಾಗಿ ನಿಮ್ಸ್ ಕೊಡು. ಆಯ್ತು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳಿ ಶಾಂತಲಾ ನಾಯಕ್ ಮತ್ತು ಸಂಗಡಿಗರಿಂದ ಗೀಗಿ ಪದ.